ಅದರಲ್ಲಿ ಭತ್ತ ರಾಗಿ ಹಿಪ್ಪನೇರಳೆ ತೆಂಗು ಹಾಕೊಂಡಿದ್ದೀವಿ. ಅದ್ರ ಮಧ್ಯೆ ಬೇರೆ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ, ಸಪೋಟ, ಸೀತಾಫಲ, ರಾಮಫಲ, ಮಾವು ಎಲ್ಲವನ್ನು ಬೆಳೀತಾ ಇದ್ದೀವಿ. ನೀರಿನ ಆಶ್ರಯ ಎಲ್ಲ ಹೇಗೆ ಹೊಲ ನಮ್ಮದು? ಅಂದರೆ ನಮ್ಮ ಊರಿನಲ್ಲೆಲ್ಲ ನೀರಾವರಿ ಜಾಸ್ತಿ ಇರೋದು, ನಮ್ಮ ಭಾಗಕ್ಕೆ ಹೊಲನೇ ಬಂದಿದ್ದು 3 ಎಕರೆ. ಅದಕ್ಕೆ ಒಂದು ಹಳ್ಳ ಹೋಗುತ್ತೆ, ಅದನ್ನು ಪಂಪ್ ಸೆಟ್ ಮಾಡಿ ಅಂದರೆ ನೀರು ಸಿಗಲಿಲ್ಲ. ಬೋರ್ ತೆಗೆಸಿದ್ವಿ, ಎರಡು ಸಲ ತೆಗೆಸಿದ್ವಿ, ನೀರು ಸಿಗಲಿಲ್ಲ. ಅದರಲ್ಲಿ 1 ಇಂಚು ನೀರು ಬಂದಿಲ್ಲ. ಹಾಗಾಗಿ ನಾವು ಒಂದು ಹಳ್ಳದಿಂದ ನೀರು ಸಿಕ್ತಿತ್ತು, ಅಂದರೆ KRS ನೀರಿಂದ ಅದರಲ್ಲಿ ಬಿದ್ದಂಥ ನೀರನ್ನೇ ಒಣಗೂಡಿಸಿ ಒಂದು ಬಾವಿ ಮಾಡಿಕೊಂಡು ಅದರಿಂದ ಡ್ರಿಪ್ ಮಾಡಿಕೊಂಡು ಮೇಲುಗಡೆಗೆ 1,800 ಅಡಿ ದೂರಕ್ಕೆ ತಗೊಂಡೋಗಿ ಅದನ್ನ ಪೈಪ್ ಲೈನ್ ಮಾಡಿ ಪಂಪ್ ಸೆಟ್ ಮಾಡಿ ಅದನ್ನು ಅದರಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. ಅಂದರೆ ಕಾವೇರಿ ನೀರು ಬೀಳೋ ಜಾಗದಲ್ಲಿ ಒಂದು ಬಾವಿ ಮಾಡ್ಕೊಂಡಿದ್ದೀವಿ. ವೇಸ್ಟೇಜ್ ಹೋಗೋ ನೀರಿನಲ್ಲಿ ಅದರಲ್ಲಿ ಒಂದು ಬಾವಿ ಮಾಡಿಕೊಂಡು ಅಲ್ಲಿಂದ ಡ್ರಿಪ್ ಮಾಡಿಕೊಂಡು ಮೇಲುಗಡೆ ತಗೊಂಡೋಗಿ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ನಿಮಗೆ ಹಾಗಾದರೆ ಬೋರ್ವೆಲ್ಲೂ ನೀರು ಸಿಕ್ಕಿಲ್ಲ? ನೀರು ಸಿಕ್ಕಿಲ್ಲ ಬೋರ್ವೆಲ್ಲೂ. ಒಂದು 2-3 ಕೊರೆಸಿದ್ವಿ, ನೀರು ಸಿಗಲಿಲ್ಲ ಅದರಲ್ಲಿ. ಹಂಗಾಗಿ ನೀರಿಲ್ಲ ಅಲ್ಲಿ, ಬರೀ ಬಂಡೆಗಳು ಎಲ್ಲ ಜಾಸ್ತಿ. ಊರಿನ ಪಕ್ಕನೇ ಇರೋದು ನಮ್ಮ ಜಾಗ. ಹಂಗಾಗಿ ಅದೊಂದು ಒಂದೇ ಥರ 3 ಎಕರೆ ಇದ್ದಿದ್ದರಿಂದ ಸುಂದರವಾಗಿ ತೋಟ ಮಾಡ್ಕೊಂಡಿದ್ದೀವಿ. ನಮಗೆ ಬೇಕಾದಷ್ಟು ಭತ್ತ ಬೆಳ್ಕೊತೀವಿ, ರಾಗಿ ಬೆಳ್ಕೊತೀವಿ, ನಮ್ಗೆ ಹಣ್ಣು ಹಂಪಲ ಬೆಳೆದಿದ್ದನ್ನ ಬೇರೆಯವ್ರಿಗೆ ಕೊಡ್ತೀವಿ, ನಾವು ಮಾರೋದಿಲ್ಲ. ಈಗ 3 ಎಕರೆನಲ್ಲಿ ಏನೇನು ಬೆಳೆ ಇದೆ ಹೇಳ್ಬಿಡಿ. ಈಗ ರೇಷ್ಮೆ ಇದೆ. ರೇಷ್ಮೆ ಎಷ್ಟೆಕರೆ? ರೇಷ್ಮೆ 1.5 ಎಕರೆ ಇದೆ. ಈಗ ಫಸ್ಟ್ 2 ಎಕರೆ ರೇಷ್ಮೆ ಮಾಡಿದ್ದು, ಅಲ್ಲೇ 1 70 ಅಡಿ ಮನೆಯೂ ಮಾಡಿದ್ದು. 70 ಅಡಿ ಮನೆ ಮಾಡಿ ಅಲ್ಲೇ ರೇಷ್ಮೆ ಬೆಳೀತಾ ಇದ್ದೋ. ಇವಾಗೆಲ್ಲ ಸ್ವಲ್ಪ ರೇಟು ಡೌನ್ ಆಯಿತು. ಆಮೇಲೆ ತೋಟಗಳು ತೆಂಗೆಲ್ಲ ಹಾಕಿದ್ದು, ತೆಂಗು ಹಾಕಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಯಿತು. ಹಂಗಾಗಿ ಇವಾಗ 50-60 ಮೊಟ್ಟೆ ಬೆಳ್ಕೊತೀವಿ ನಮ್ಗೆ ಆಗುವಷ್ಟು. ಅಂದ್ರೆ ಈಗ 1.5 ಎಕರೆ ಹಿಪ್ಪನೇರಳೆ ಇಲ್ವಾ? ಇಲ್ಲ, ಇದೆ. ಈಗ 1 ಎಕರೆಯಲ್ಲಿ ಹಿಪ್ಪನೇರಳೆ ಇದೆ. 1 ಎಕರೆಯಲ್ಲಿ ಹಿಪ್ಪನೇರಳೆ ಇದೆ. ಆಮೇಲೆ ಬೇರೆ ಬೆಳೆಗಳು? ಈಗ 1 ಎಕರೆಯಲ್ಲಿ ಭತ್ತ ಬೆಳ್ಕೊತೀವಿ. ಆಯ್ತು. ಇನ್ನು 1 ಎಕರೆಯಲ್ಲಿ ಮಾಮೂಲಿ ಸೀಮೆ, ಸ್ವಲ್ಪ 1/2 ಎಕರೆ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ. ಹಸುಗಳು ಕಟ್ಕೊಂಡಿದ್ವಿ, ಹೈನುಗಾರಿಕೆ. ಸ್ವಲ್ಪ ಆಡುಗಳಿದ್ದಾವೆ, ಮೇಕೆ ಎಲ್ಲ ಮಾಡ್ಕೊಂಡಿದ್ವಿ. ಅವು 1-12 ಮೇಕೆಗಳಿದ್ದಾವೆ, ಅವಕ್ಕೆಲ್ಲ ಹುಲ್ಲು ಹಾಕೊಂಡಿದ್ವಿ. 1/2 ಎಕರೆ 1/2 ಎಕರೆ ರಾಗಿ ಹಿಂಗೆ ಜೋಳ ಹಾಕೋತೀವಿ. ಹಣ್ಣಿನ ಬೆಳೆಗಳು ಏನೇನು ಹಾಕೊಂಡಿದ್ದೀರಿ? ಸಪೋಟ ಹಾಕೊಂಡಿದ್ದೀವಿ, ಮಾವು ಹಾಕೊಂಡಿದ್ದೀವಿ, ಸೀತಾಫಲ, ರಾಮಫಲ, ಆ ಥರ ಹಣ್ಣುಗಳು ಎಲ್ಲ ಇದ್ದಾವೆ. ಜಮೀನಲ್ಲೇ ವಾಸ ಇದ್ದೀರಾ? ಜಮೀನಲ್ಲಿ ಇಲ್ಲ, ಇದು ಅಲ್ಲೇ ಮನೆ ಮಾಡಿದ್ದೀವಿ ಎಲ್ಲ. ಇರ್ಬೋದು ಅಂತಾರೆ, ಸ್ವಲ್ಪ ದೂರ ಆಯ್ತದೆ. ಕೆಳಗಡೆ ಊರಿನಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಅಲ್ಲೇ ಬಂದು 1-2 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಾಂ, ಊರಿಗೂ ನಮ್ಮ ಜಮೀನಿಗೂ. ಬೆಳಗಿನ ಸಂಜೆವರೆಗೂ ಜಮೀನಲ್ಲಿ? ಹಾಂ, ಬೆಳಿಗ್ಗೆ 4:30 ಹೋದರೆ ನಾವು ಇನ್ನು ಬರುವುದೇ ರಾತ್ರಿ 6 ಗಂಟೆಗೆ. ಹೌದು, ಸಾಯಂಕಾಲ 6 ಗಂಟೆ 5 ಆಯ್ತು, 7 ಗಂಟೆ 6 ಆಯ್ತು. 4:00 ಯಾಕೆ ಹೋಗ್ತೀರಾ ಅಷ್ಟು? ಹಾಲು ಕರಿಬೇಕಲ್ಲ. 5 ಗಂಟೆಗೆ ಹಾಲು ಡೈರಿ ಓಪನ್ ಆಗುತ್ತೆ. ಅಷ್ಟರೊಳಗೆ ನಾವು ಹಾಲು ಕರೆದು ದನ ಎಲ್ಲ ಮೈ ತೊಳೆದು ಎಲ್ಲ ರೆಡಿ ಮಾಡಿ ಹಾಲು ಕರೆದು ತಗೊಂಡೋಗಿ ಹಾಕಿ ತಿರುಗಿ ಬಂದು ವ್ಯವಸಾಯ ಮಾಡಬೇಕು. ಇವ್ರು ನಮ್ಮ ಊಟ ಗಿಟ ತಗೋಬರ್ತಾರೆ. ಮಿಸ್ಸಸ್ಸು ಬಂದರೆ ಅವರು ಅಲ್ಲೇ ಸೇರ್ತಾರೆ. ಬಂದು ಸಂಜೆ ಗಂಟು ಇರ್ತೀವಿ. ಇನ್ನು ಬೇರೆ ಪ್ರೋಗ್ರಾಮ್ಗಳಿದ್ರೆ ಬೇರೆ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬೇಗ ಹೋಗಿ ಬರ್ತೀವಿ. ಬಹಳ ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. 30 ವರ್ಷ ಆಯ್ತು ನಾವು ವ್ಯವಸಾಯ ಕೇಳಿದ್ವಿ ಅಲ್ವಾ. ಮುಂಚೆ ನಿಮ್ಮ ತಂದೆ ಕಾಲದಲ್ಲಿ ಬರೀ ಬರ ಇತ್ತು, ಸ್ವಲ್ಪ ಬರದಲ್ಲೇನೆ ಬೇಸಾಯ. ಅವಾಗೆಲ್ಲ ಉಳ್ಳಿ ಹಾಕೋತಿದ್ದು ಆ ಜಮೀನಲ್ಲಿ. ಅಂದ್ರೆ ಒಟ್ಟಿಗೆ ಇತ್ತು, ನಾವು ಒಟ್ಟು 3 ಜನ ಅಣ್ಣ ತಂದಿರು ನಮ್ಮ ತಂದೆಗೆ. ಈಗ ಅವ್ರಿಗೆಲ್ಲ ಜಮೀನು ನೀರಾವರಿ ಸ್ವಲ್ಪ ಸಿಕ್ತು ಅವ್ರಿಗೆ. ನಮಗೆ ಬರಡು ಭೂಮಿ ಬಂತು, ಅದನ್ನೇ ಕಲ್ಲೆಲ್ಲ ಹೊಡೆದು ಬಂಡೆ ಎಲ್ಲ ಇತ್ತು ಅದರಲ್ಲಿ. ಎಲ್ಲ ಆಶ್ಚರ್ಯ ಪಡ್ತೀರ ಅದು ನೋಡಿದ್ರೆ, ಇಂಥ ಈ ಕಲ್ಲಲ್ಲಿ ಹಿಂಗೆ ಮಾಡಿದ್ದೀರಲ್ಲ ನೀವು, ಬಂಗಾರದ ಮನುಷ್ಯ. ಆ ಥರ ಮಾಡಿದ್ದೀವಿ ಅದನ್ನ. ಈಗ ಬಂದವರೆಲ್ಲ ನೋಡ್ತಾರೆ, ನೋಡಿ ಆಶ್ಚರ್ಯ ಪಡ್ತಾರೆ ಇಷ್ಟು ಚೆನ್ನಾಗಿ ಮಾಡಿದ್ರಿ ಹೇಳಿ. ಬಂಡೆಗಲ್ಲು ಅಂದರೆ ದೊಡ್ಡ ಬಂಡೆ ಅಂದರೆ ವ್ಯವಸಾಯ ಮಾಡೋಕೆ ಆಗ್ತಿರಲಿಲ್ಲ ಸರ್. ಅದು ಎಲ್ಲ ಇದರಲ್ಲಿ ಬ್ಲಾಸ್ಟ್ ಮಾಡಿಸಿ ಎಲ್ಲ ತೆಗೆದು ಕಲ್ಲೆಲ್ಲನೇ ಎಲ್ಲ ಕಲ್ಲೆಲ್ಲ ಹೊರಗಡೆ ಹಾಕ್ಸಿ ಆಮೇಲೆ ಎಲ್ಲ ಮಟ್ಟ ಮಾಡಿ ಎಲ್ಲ ಹಿಂಗೆ ಹಳ್ಳ ಬರ ಇತ್ತು. ಅದು ಒಂದು ಮಟ್ಟ ಇರಲಿಲ್ಲ ಭೂಮಿ. ಈಗೆಲ್ಲ ಸಮತಟ್ಟಾಗಿ ಮಾಡಿ ಕೆರೆಯಿಂದೆಲ್ಲ ಮಣ್ಣು ಒಡಿಸಿ ಬೇರೆ ಇದಕ್ಕೆ ನಾವು ಎಷ್ಟು ಉತ್ಪತ್ತಿ ಮಾಡ್ತೀವಿ ಅಷ್ಟನ್ನು ಅದರೊಳಗೆ ಮಾಡಿದ್ವಿ, ಹಾಕಿದ್ವಿ ಎಲ್ಲ. ಎಷ್ಟು ವರ್ಷದಿಂದ ಇವೆಲ್ಲ ಮಾಡಿ? ಇವೆಲ್ಲ ಮಾಡಿ 20-25 ವರ್ಷ ಆಯಿತು. ಅಂದರೆ ನೀವು ವ್ಯವಸಾಯ ಮಾಡೋಕ್ಕೆ? ನಾವು ವ್ಯವಸಾಯ ಮಾಡಿ ಶುರು ಮಾಡೋದು. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಮಾಡಿದ್ರೆ ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರೆಲ್ಲ ಹೊರಗಡೆ ಇದ್ದರು. ಅಂದರೆ ಜಮೀನು ಅವಾಗಲೂ ಆಸಕ್ತಿ ಅವ್ರಿಗೆ. ಈಗ ರಜಾ ಇದ್ದಾಗೆಲ್ಲ ಬಂದು ವ್ಯವಸಾಯ ಮಾಡ್ತಿದ್ರು ಅವರು. ನಾವು ಅಷ್ಟೇ. ಈಗ ಕಾಲೇಜಿಗೆ ಹೋದ್ರು, ಬೆಳಿಗ್ಗೆ ಪಾರ್ಟ್ ಟೈಮ್ ಕಾಲೇಜ್ ನಮ್ಮದು, ಅಲ್ಲ ಮದ್ದೂರು ಪಕ್ಕ ಅರ್ಜುನ್ಪುರಿ ಕಾಲೇಜ್ ಅಂತಿತ್ತು. ಬೆಳಿಗ್ಗೆ 7 ಗಂಟೆ ಕ್ಲಾಸ್ ಇರ್ತಿತ್ತು, 7-12 ಗಂಟೆ ಇರ್ತಿತ್ತು. 12 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಬಂದು ತಿರುಗ ವ್ಯವಸಾಯಕ್ಕೆ ಹೋಗೋದು ನಾವು. ತಿರ್ಗಾ 12 ಗಂಟೆಯಿಂದ 5 ಗಂಟೆ ಕ್ಲಾಸ್ ಇರ್ತಿತ್ತು ಒಂದು ವಾರ. ಅವಾಗ ಬೆಳಿಗ್ಗೆ ಕೆಲಸ ಮಾಡಿಬಿಟ್ಟು ಆಮೇಲೆ ನಾವು ಕಾಲೇಜ್ಗೆ ಹೋಗ್ತಿದ್ವಿ. ಈಗಲೂ ಕಲ್ಲು ಇದೆಯಾ ನಿಮ್ಮ ಜಮೀನು? ಆ ಕಲ್ಲು ಇದೆ, ಇವಾಗಲೂ ಇವೆ. ಹೌದಾ? ಇವಾಗಲೂ ಎಲ್ಲಿ ದಿಬ್ಬಗಳು ಇರ್ತವೆ, ಈಗ ದಿಬ್ಬ ಮಾಡ್ಕೊಂಡಿರ್ತೀವಿ ತಿವರಿಗಳು ಅಂಥದ್ದೆಲ್ಲ ಕಲ್ಲುಗಳಿದಾವೆ. ಹೌದಾ? ವರ್ಸಿರುವೆಲ್ಲ ಆಗಿ ಇದ್ದಾವೆ, ಇವೆಲ್ಲ ಕಳಿಸ್ತೀವಿ ಫೋಟೋ ಬೇಕಾದ್ರೆ. ಅಲ್ಲ, ನೀವು ಈಗಲೂ ಕಲ್ಲು ನೋಡೋದು ಹೊರಗಡೆ ಹಾಕ್ತಾನೆ ಇದ್ದೀರಾ ಜಮೀನು? ಆಯ್ಬೇಕೆಲ್ಲ ಸರ್, ಪ್ರತಿಯೊಂದು ಕಲ್ಲು ಸಮತಟ್ಟಾಗಿ ಎಷ್ಟು ಮಣ್ಣಿದೆ ಅಷ್ಟು ಕಲ್ಲು ಇರ್ತದೆ. ಎಲ್ಲ ಆಯ್ದು ಆಯ್ದು ಎಲ್ಲ ಹೊರಗಡೆ ತುಂಬಾ ಹೊಡೆದಿದ್ದೀರಾ ಜಮೀನು? ಹೊಡೆದಿದ್ದೀವಿ, ಗೋಡೆ ಹೊಡೆದಿದ್ದೀವಿ. ಈಗ ಸಂಪೂರ್ಣ ವರ್ಷಕ್ಕೆ, ಒಂದು ವರ್ಷಕ್ಕೆ ಏನಿಲ್ಲ, 100 ಟ್ರ್ಯಾಕ್ಟ್ರು ಮಣ್ಣು ಹೊಡಿಸ್ತಿದ್ವು. ಒಂದು 4-5 ವರ್ಷ ಹಾಗೆ ಹೊಡೆಸಿ ಎಲ್ಲನೇ ಮುಚ್ಚಿದೀವಿ. ಈಗ ಈಗ ಭೂಮಿ ಸಮತಟ್ಟಾಗಿದೆ, ಚೆನ್ನಾಗಿ ಬೆಳೆ ಬರ್ತದೆ. ಈಗ ಸಂಪೂರ್ಣ ಹನಿ ನೀರಾವರಿನೇ? ಇಲ್ಲ, ಇದೇ ಪಂಪ್ ಸೆಟ್ಟೆ ಮಾಡ್ಕೊಂಡಿದ್ದೀವಿ. ಹನಿ ನೀರಾವರಿ ಏನಿಲ್ಲ, ಆ ಪಂಪ್ ಸೆಟ್ಟಲ್ಲಿ ಅದರಲ್ಲಿ ಅಯಿಸ್ಕೊಂಡು ಬೆಳಿತೀವಿ. ಭತ್ತನೇ ಬೆಳಿತೀನಿ ಅಂತೀರ? ಹಾಂ, ಭತ್ತನೇ ಬೆಳಿತೀವಿ ನಾವು. ನಾವೇ ಒಂದು ಎಲ್ಲೂ ಕೊಂಡ್ಕೊಳ್ಳೋದಿಲ್ಲ. ನಿಮ್ಮ ಬಗ್ಗೆ ಹೇಳಿ ಅಮ್ಮ ಮಮತಾ, ನಿಮ್ಮ ಹುಟ್ಟೂರು ಯಾವುದು, ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ? ನಾನು ಚೊಟ್ನಳ್ಳಿ ಹುಟ್ಟೂರು, ತಂದೆ ತಾಯಿ ವ್ಯವಸಾಯನೇ. ನಾವೆಲ್ಲ ಬೆಳೆದಿದ್ದೆಲ್ಲ ನಮ್ಮ ಸೋದ್ರ ಮಾವನ ಮನೆನೇ ಚೊಟ್ನಳ್ಳಿ. ನಮ್ಮ ತಾಯಿಯವ್ರನ್ನ ಪಕ್ಕ ಊರು ಬೆಳ್ತೂರಿಗೆ ಕೊಟ್ಟಿದ್ರು. ಅವರು ತಮ್ಮದಿರು ಚಿಕ್ಕವರು ಅಂತ ನಮ್ಮ ಅಮ್ಮರನ್ನ ತಾಯಿ ಮನೇಲಿ ಇರಿಸ್ಕೊಂಡ್ರು. ಹಂಗಾಗಿ ನಮ್ದು ಬೆಳೆಸಿದ್ದು ಮಾಡಿದ್ದೆಲ್ಲ ಸೋದ್ರ ಮಾವ ಅಪ್ಪ ಅಮ್ಮ. ಅಲ್ಲೆಲ್ಲ ಏನು ಬೆಳೆತಾಯಿ? ಸೋದ್ರ ಮಾಮರ ಮನೇಲೆಲ್ಲ ಅದೇ ವ್ಯವಸಾಯನೇ ಸರ್. ಒಬ್ರು ಟೀಚರು, ಎರಡನೇ ಮಾಮ ದೊಡ್ಡವರು ವ್ಯವಸಾಯ. ಅದೇ ಏನ್ ಬೆಳಿತಿದ್ರು ಅಂತ? ಅವರು ಭತ್ತ, ರಾಗಿ, ಕಬ್ಬು, ತೆಂಗು, ರೇಷ್ಮೆ ಅವರು. ಆಯ್ತು, ಆಮೇಲೆ ನೀವು ಎಲ್ಲಿ ತನಕ ಓದಿದ್ರಿ? ನಂದು SSLC ಸರ್. ಹೌದಾ? ಮುಂದೆ ಓದ್ಲಿಲ್ವಾ? ಮುಂದೆ ಓದ್ಲಿಲ್ಲ. ಯಾಕಮ್ಮ, ಇಷ್ಟ ಇರ್ಲಿಲ್ವಾ? ಇಲ್ಲ, ನಾನು ಫೇಲ್ ಆಯ್ತು ಸರ್ ನಂದು SSLC. ಹಂಗಾಗಿ ಯಾಕೆ ಫೇಲ್ ಆಗ್ಬಿಟ್ರಿ ಅಂದ್ರೆ? ಅವಾಗ ಕಷ್ಟ ಆಯ್ತ ಮನೆಯಲ್ಲಿ? ಏನಿಲ್ಲ ಸರ್, ನಮ್ಮ ಅಣ್ಣ ಒಬ್ರು ದೊಡ್ಡವ್ರು ಡಾಕ್ಟ್ರು, ಎರಡನೇವರು ಲೈಬ್ರರಿನ್ ಹೈಕೋರ್ಟ್ ಅಲ್ಲಿ ಲೈಬ್ರರಿನ್ ಆಗಿದ್ದಾರೆ. ನನ್ನ ತಮ್ಮ ಒಬ್ಬ ಕೆಆರ್ಪೇಟೆಯಲ್ಲಿ ಕಾಲೇಜ್ ಲೆಕ್ಚರ್. ಅಂದ್ರೆ ನೀವು ಅವರೆಲ್ಲ ಓದ್ತಾರಲ್ಲ, ನಾನು ಯಾಕೆ ಓದಬೇಕು ಅಂತ. ಆಯ್ತಮ್ಮ, ತೊಂದರೆ ಇಲ್ಲ. ವ್ಯವಸಾಯದ ಕೆಲಸ ಏನೇನ್ ಮಾಡ್ತಿದ್ರಿ ಮನೆಯಲ್ಲಿ? ತಾಯಿ ಮನೇಲಿ ನಾನೇನು ಮಾಡಿಲ್ಲ ಸರ್ ನಾನು. ಯಾಕೆ? ಅಲ್ಲೇನು ಮಾಡಿಸ್ತಿರ್ಲಿಲ್ಲ, ಅಲ್ಲಿ ಮಾಮೂಲಿ ಅವರೇ ಮಾಡ್ಕೋತಿದ್ರು, ಅವರೇ ಇರ್ತಿದ್ರಲ್ಲ ಅವರೇ ಮಾಡ್ತಿದ್ರು. ನಾನೇನು ಅಲ್ಲಿ ಕೆಲಸ ಮಾಡಿರ್ಲಿಲ್ಲ. ಅಲ್ಲೇನಿದ್ರು ಮನೆ ಒಳಗಡೆ ಅಡುಗೆ ಕೆಲಸಗಳು ಮಾಡ್ಕೊಂಡಿದ್ದವಳು ನಾನು. ಇವಾಗ ಇಲ್ಲಿಗೆ ಬಂದ್ಮೇಲೆ ಇವರು ನೋಡಿ ಇವ್ರು ಹೋಗ್ತಾರಲ್ಲ, ಇವ್ರಿಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ, ಹೆಲ್ಪ್ ಮಾಡ್ದಂಗಾಗುತ್ತೆ, ಮನೆ ಹತ್ರನೇ ಇದ್ದೆ ಏನು ಮಾಡೋದು ಅಂತ ನಾನು ಗದ್ದೆ ಹತ್ರ ಹೋಗ್ತೀನಿ ಸರ್. ತಾಯಿ ಮನೆಯಲ್ಲಿ ಸುಖವಾಗಿ ಬೆಳೆದ್ರಿ? ಹೌದು ಸರ್. ಗಂಡನ ಮನೆಯಲ್ಲಿ ತುಂಬ ಕಷ್ಟಪಟ್ರಿ ಅನ್ಸುತ್ತೆ. ನಮ್ಮ ತಾಯಿಗೆ ಹೇಳ್ತಿದ್ದ ನಂಗೆನೆ ಈಗ್ಲೂ, ಎಷ್ಟು ನೀಟಾಗಿ ಇಟ್ಕೊಂಡಿದ್ರಿ ನನ್ನ, ಈಗ ಅಷ್ಟು ತೋಟದೊಳಗೆ ಇರ್ತೀನಿ ನಾನು, ಗದ್ದೆ ಒಳಗಡೆನೆ ಇರ್ತೀನಿ. ಯಾವ್ದು ಹೆಚ್ಚು ಸುಖ ಅನ್ಸುತ್ತೆ ನಿಮ್ಗೆ, ತಾಯಿ ಮನೇಲಿ ಇದ್ದಿದ್ದ ಗಂಡನ ಮನೆಯಲ್ಲಿ? ತಾಯಿ ಮನೇಲಿ ಒಂಥರ ಸುಖ ಇತ್ತು ಸರ್, ಗಂಡನ ಮನೇಲಿ ಒಂಥರ ಸುಖ ಇದೆ. ಅಂದ್ರೆ ಇಲ್ಲಿ ಜೊತೆಲೆ ಇರ್ತೀವಿ ಸರ್ ನಾವು, ಬೆಳಗ್ಗೆಯಿಂದ ಸಂಜೆ ತನಕನು ಜೊತೆಲೆ. ಅದನ್ನೇ ನಮ್ಮಅಮ್ಮ ಹೇಳ್ತಿರ್ತಾರಂಗಂತ, ಈಗ ಕೆಲ್ಸದವ್ರಿಗೆ ಮಾಡಿದ್ರೆ ನೀನು, ಅವ್ರೆಲ್ಲೋ ಕೆಲಸ ಮಾಡ್ತಿದ್ರು, ನೀನೆಲ್ಲೋ ಇರ್ತಿದ್ದೆ, ಈಗ ನೋಡು ವ್ಯವಸಾಯದವರು ನೆಮ್ಮದಿ ಆಗಿರ್ತೀರಿ ಜೊತೆಲಿ ಬೆಳಗ್ಗೆಯಿಂದ ಸಂಜೆ ತನಕ. ನೋಡಿದ್ರ ರೈತನ ಯಾಕೆ ಮದುವೆ ಆಗಬೇಕು ಅಂತಂದ್ರೆ ಇದೊಂದು ಕಾರಣ ಕೊಡಬಹುದು. ಹೌದು ಸರ್, ನಮ್ಮ ತಾಯಿ ಪ್ರತಿ ದಿನಾನು ಹೇಳ್ತಾರಂಗಂತ, ನಿಮ್ಮ ಅಣ್ಣರ ಇಬ್ರು ಕೆಲ್ಸದಲ್ಲಿದ್ದಾರೆ, ಅವ್ರ ಫ್ಯಾಮಿಲಿ ಇಲ್ಲಿ, ಅವ್ರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಆದ್ರೆ ನೀನ್ ನೋಡು ಆರಾಮಾಗೆ ಬಿಸಿ ಬಿಸಿ ಅಡುಗೆ ಊಟ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಜೊತೆಲಿರ್ತೀರ ಅಂತ ನಮ್ಮ ತಾಯಿ ಅವಾಗವಾಗ ಹೇಳ್ತಿರ್ತಾರೆ. ನಿಮಗನ್ಸಲ್ವೇ ಆ ತರ? ನಮಗೂ ಅನ್ಸುತ್ತೆ ಸರ್, ನಾನು ಹೇಳ್ತಿರ್ತೀನಿ ಹಂಗೇನೆ. ಓಕೆ, ನಿಮ್ಮ ಕಾಂಟ್ರಿಬ್ಯೂಷನ್ ಏನಮ್ಮ ನಿಮ್ಮ ವ್ಯವಸಾಯದ ಅಭಿವೃದ್ಧಿಗೆ? ನೀವು ಏನೇನು ಕೊಡುಗೆ ಕೊಟ್ಟಿದ್ದೀರಿ, ಏನೇನು ಕೆಲಸ ಮಾಡಿದ್ದೀರಿ? ಸರ್, ನಾನು ವ್ಯವಸಾಯದಲ್ಲಿ ಪ್ರತಿಯೊಂದು ಕೆಲಸ ಮಾಡ್ತೀನಿ. ಉಳದಿಲ್ಲ, ಇವ್ರು ಉಳುಮೆ ಮಾಡಿದ್ರೆ ನಾನು ಉಪ್ಪು ಹಾಕೋದು, ಗೊಬ್ಬರ ಹಾಕೋದೆಲ್ಲ ನಾನೇ ಮಾಡೋದು. ಇವ್ರ ಜೊತೆನೆ ನಾನು ಇದು ಹುಳ ಸಾಗಾಣಿಕೆ ಮಾಡ್ತೀವಿ ನಾವು, ಅದಕ್ಕೆ ಬೆಳಗ್ಗೆಯಿಂದ ಇವ್ರು ಏನು ಕೆಲಸ ಮಾಡ್ತಾರೆ ಎಲ್ಲದರಲ್ಲೂ ಜೊತೆಲಿರ್ತೀನಿ ನಾನು. ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಸರ್, ಹಾಲು ಕರಿಯೋದು, ಕೊಟ್ಟಿಗೆ ಕೆಲಸ, ಮತ್ತು ರೇಷ್ಮೆಗೆ ಹುಳಿಯಾಗೆ ಸೊಪ್ಪು ಕುಯ್ಯೋದು, ಹಸುಗಳಿಗೆಲ್ಲ ಮೇವು ಕುಯ್ಯೋದು, ಇವೆಲ್ಲ ಕೆಲಸಗಳು ಮಾಡ್ತೀನಿ ಸರ್. ನಾನು ಇದೇ ಅಂತ ಏನಿಲ್ಲ, ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಸರ್. ಎಲ್ಲೆಲ್ಲಿ ರವಿಕುಮಾರ್ ಇರ್ತಾರೋ ಅಲ್ಲೆಲ್ಲ ಮಮತಾ ಅವರು ಇರ್ತಾರೆ. ಇರ್ತಾರೆ ಸರ್. ಹೌದಾ? ಇರ್ಲೇಬೇಕು, ಜೊತೆಲೇ ಇರ್ಬೇಕು ಅವರು. ಇಲ್ಲಿ ಬರ್ಬೇಕು ನೀವು, ಆದ್ರೆ ಬನ್ನಿ, ಯಾರು ಸಾಧ್ಯವ್ರು ಕರ್ಕೊ ಬನ್ನಿ ಅಂತ ಹೇಳಿದ್ರೆ ಅವ್ರು ನಾನು ಬರ್ತೀನಿ ನಾನು ಅಂತ ಹೇಳಿದ್ರು. ಆಯ್ತಮ್ಮ, ಈಗ ನಿಮಗೆ ಏನು ಅನ್ಸುತ್ತೆ ಮಮತಾ ಅವರ, ವ್ಯವಸಾಯ ನಂಬಿ ಒಂದು ಕುಟುಂಬ ಬದುಕಬಹುದು ಅಂತ ಅನ್ಸುತ್ತೆ? ಧಾರಾಳವಾಗಿ ಬದುಕಬಹುದು ಸರ್. ನಾವು ಕೆಲ್ಸಕ್ಕೆ ಹೋದ್ರೆ ಒಂದೇ ಕೆಲಸ ಅಂತ ಒಂದು ನೋಡ್ತೀವಿ ಸರ್, ಅದೇ ವ್ಯವಸಾಯಕ್ಕೆ ಬಂದ್ರೆ ನಾವು ಎಲ್ಲಾ ತರದಲ್ಲೂ ರೂಢಿಸ್ಕೋಬಹುದು. ಈಗ ನಾವು ಒಂದು ಮನೆಗಾಗುವಷ್ಟು ಕೋಳಿನೂ ಸಾಕೊಂಡಿದ್ದೀವಿ, ಒಂದು 15-20 ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ. ಅದೇ ನಮಗೆ ಮೊಟ್ಟೆನೂ ಆಗುತ್ತೆ, ಬೇಕು ಅಂದಾಗ ನಾವು ಅದನ್ನು ಕುಯ್ಕೋತೀವಿ, ಸಾರು ಮಾಡ್ಕೊಂತೀರಿ? ಮಾಡ್ಕೋತೀವಿ ಸರ್ ನಾವು. ಮತ್ತೆ ಜೊತೆಗೆ ಆಡು ಸಾಕೊಂಡಿದ್ದೀವಿ, ಬೇಕು ಅಂದಾಗ ಅದನ್ನು ಸಮಯ ನಮಗೆ ಆ ಹಣಕಾಸಿನ ಸಮಸ್ಯೆ ಇತ್ತು ಅಂದ್ರೆ ಏನಾದ್ರೂ ಒಂದು ಮಾರ್ಕೊಂಡಿರ್ತೀವಿ ಅದನ್ನೇ, ಮತ್ತೆ ಈಗ ಅದ್ರ ಜೊತೆಯಲ್ಲಿ ಹುಳ ಇಡ್ತೀವಿ ಅದಾದ್ರೆ ತಿಂಗಳದು, ಮತ್ತೆ ಹಸು ಇಟ್ಕೊಂಡಿದೀವಿ ಸರ್ ನಾವು, ಅದರಲ್ಲೂ ಅಲ್ಪ ಸ್ವಲ್ಪ ಸಿಗುತ್ತೆ, ಆಡು ಹಸು ಕುರಿ ಇವೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಆದಾಯ ಇರುತ್ತೆ ಸರ್, ಮಾಡ್ಬೋದಂದ್ರೆ ಶ್ರಮ ಇರುತ್ತೆ, ನಾವು ಅದನ್ನ ರೂಢಿಸ್ಕೋಬೇಕು ಸರ್, ಯಾವ ತರ ಮಾಡ್ಕೋಬೇಕು ಅಂತ ನಾವು ಕೆಲ್ಸನ ಟೈಮ್ ಟೇಬಲ್ ತರ ಹಾಕೊಂಡು ಕೆಲಸ ಮಾಡ್ಕೊ ಹೋಗ್ಬೇಕು. ದುಡ್ಡು ಕಾಸು ಎಲ್ಲ ನೀವೇ ಇಟ್ಕೊಂಡಿರ್ತೀರಾ? ಇಲ್ಲ ಸರ್, ಎಲ್ಲ ಅವ್ರದೇ ವ್ಯವಹಾರ. ಹೌದಾ? ಮತ್ತೆ ನೀವು ದುಡ್ಡಿದ್ದೆಲ್ಲ ಅವ್ರಿಗೆ ಕೊಟ್ಬಿಡ್ತೀರಾ? ಒಟ್ಟಿಗೆ ವ್ಯವಹಾರ ಅಲ್ಲ ಸರ್, ಒಟ್ಟಿಗೆ ದುಡಿತೀವಿ. ಆದ್ರೆ ಎಷ್ಟು ಏನಾಯ್ತು, ಎಷ್ಟು ಕೆಜಿ ಆಯ್ತು ರೇಷ್ಮೆ, ಈ ತರ ಕೇಳ್ಕತೀವಿ ಮಾಡ್ಕತೀವಿ, ಎಲ್ಲ ತರದೆಲ್ಲ ಅವರೇ ಇರ್ತಾರಲ್ಲ. ಹೌದಾ? ಏನೇ ಬೇಕು, ಏನೇ ಕೊಡ್ಸ್ಬೇಕಿದ್ರು ಅವರೇ. ಹಾಗೆ ಒಟ್ಟಿನ ಲೆಕ್ಕ. ಹೌದು ಸರ್, ನಿಮ್ದೇನು ಅಡುಗೆ ಮನೆ ಲೆಕ್ಕ ಏನು ಬೇರೆ ಇಲ್ವಾ? ಇಲ್ಲ ಸರ್, ನನ್ನ ಅಡುಗೆ ಮನೆಗೆ ಇಷ್ಟು ಅಂತಲೂ ನಾನು ಏನು ಇಸ್ಕೊಳ್ಳಲ್ಲ, ಎಲ್ಲ ಪ್ರತಿಯೊಂದು ತರದೇ. ಅವರು ಸಾಮಾನ್ಯವಾಗಿ ಭತ್ತ ರಾಗಿ ತರಕಾರಿಗಳು ಅಲ್ಪ ಸ್ವಲ್ಪ ಅದು ಇದು ಬೆಳ್ಕೊಂಡಿರ್ತೀವಲ್ಲ, ಸರ್ವೇ ಸಾಮಾನ್ಯ ಬೇಕಾದಂತ ವಸ್ತುಗಳೆಲ್ಲ ಅವರೇ ತಗೊಬರೋದು ಸರ್, ನಾವು ಲೀಸ್ಟ್ ಹಾಕೊಟ್ರೆ ಅವ್ರು ತರ್ತಾರೆ. ಅಂದ್ರೆ ನಿಮ್ಮ ಅಡುಗೆ ಮನೆ ದೃಷ್ಟಿಯಿಂದ ನೀವು ಎಲ್ಲದನ್ನು ಬೆಳ್ಕತೀರಾ ಅನ್ಸುತ್ತೆ? ಹೌದು ಸರ್, ಬೆಳಿತಿದ್ದೀವಿ. ಏನೇನು ಬೆಳ್ಕತೀರಾ ತಾಯಿ? ಮಾಮೂಲಿ ಹೀರೆಕಾಯಿ, ಈ ಕುಂಬಳಕಾಯಿ, ಈ ತರದವೆಲ್ಲ ಸೊಪ್ಪುಗಳು, ಕೀರೆಮಡಿ ತರ ಸೊಪ್ಪುಗಳು ಹಾಕೊಂಡಿರ್ತೀವಿ, ಬದನೆ ಗಿಡಗಳು ಹಾಕೊಂಡಿರ್ತೀವಿ, ಟೊಮೊಟೊ ಬದನೆ, ಈ ಸಬ್ಸಿಗೆದು ಒಂದೆರಡು ಮೂರು ತರ ಸೊಪ್ಪುಗಳು ಹಾಕತೀವಿ ಸರ್ ನಾವು, ಸಬ್ಸಿಗೆ ಮೆಂತ್ಯ ಪಾಲಕು ಈ ತರ ಜೊತೆ ಇದಿರ್ತದೆ, ಕೀರೆಮಡಿನು ಮಾಡ್ಕೊಂಡಿರ್ತೀವಿ, ಕೀರೆ ಸೊಪ್ಪು ಇರ್ತದೆ. ವಾರಕ್ಕೊಂದ್ಸರಿ ನಾನ್ ವೆಜಿಟೇರಿಯನ್? ವಾರಕ್ಕೆ ಅಂತ ಏನು ಮಾಡಲ್ಲ ಸರ್ ನಾವು. ಮತ್ತೆ ಖುಷಿ ಆದಾಗ್ಲ? ಇಲ್ಲ, ವಾರಕ್ಕೆ ಒಂದ್ಸರಿ ಮಾಡಿದ್ರೆ ಎರಡು ಸರಿನು ಮಾಡಿರ್ತೀವಿ, ಇಲ್ಲಾಂದ್ರೆ ಒಂದ್ಸರಿ ಮಾಡಕ್ಕೂ ಆಗಿರಲ್ಲ, ಹಂಗಿರುತ್ತೆ ಸರ್. ಅಂದ್ರೆ ಯಾವಾಗ ಬೇಕು ಅನ್ಸುತ್ತೆ ಅವಾಗ ಮಾಡ್ಕೋತೀವಿ ಅಲ್ವಾ? ನಾಟಿ ಕೋಳಿಗಳು ಇರ್ತವೆ, ಇರುತ್ತೆ, ಮಾಡ್ತೀವಿ. ಹೊರಗಡೆ ಮಟನ್ ತತ್ತೀವಿ ಸರ್. ಹೌದಾ? ಸರ್, ರೇಷ್ಮೆ ತಾವ್ ಆರಂಭ ಮಾಡೋದಕ್ಕೆ ಏನ್ ಕಾರಣ? ಅದೇ ಮೂಲ ಹಣಕಾಸಿನ ದೃಷ್ಟಿಯಿಂದ ಮಾಡಿದ್ದು. ಯಾವಾಗ ಮಾಡಿದ್ರಿ? ಪ್ರತಿ ತಿಂಗಳು. ಅದು ಒಂದು 15 ವರ್ಷ 15-20 ವರ್ಷನೇ ಆಯ್ತು ಅದು. ಹೌದಾ? 20 ವರ್ಷದಲ್ಲ ಶುರು ಮಾಡಿದ್ದು. ಆಯ್ತು. ಯಾವ ತಳಿ ಹಾಕೊಂಡಿದ್ರಿ? ಇಪ್ಪನೇರಳೆ? ಇಪ್ಪನೇರಳೆ ವಿ1. ವಿ1 ಹೇಳಿ. ಮೊದಲೆಲ್ಲ ನಾಟಿ ಇತ್ತು, ಆಮೇಲೆಲ್ಲ ತೆಗೆದ್ಬಿಟ್ಟು ಆಮೇಲೆ ವಿ1 ಬಂದ್ಮೇಲೆ ವಿ1 ಹಾಕೊಂಡ್ವಿ. ಉಳಿಸಾಕಣ ಮನೆ ಎಷ್ಟಗಲ? ಮನೆ 25 ಅಡಿ ಅಗಲ ಇದೆ, 70 ಅಡಿ ಉದ್ದ ಮಾಡಿದೀವಿ. ವೆರಿ ಗುಡ್. ಅದರಲ್ಲಿ ಅಂದ್ರೆ ಸಬ್ಸಿಡಿನ ಸಿಕ್ತು ಸರ್, ಮನೆ ಮಾಡಿದಾಗ ಒಂದು 75,000 ಸಬ್ಸಿಡಿ ಸಿಕ್ಕಿತ್ತು. ಸಾಲ ತಗೊಂಡು ಮನೆ ಮಾಡಿ ಅದರಲ್ಲಿ ಮಾಡಿ ಸಾಲ ಎಲ್ಲ ತೀರಿಸ್ತು. ಅದರಲ್ಲಿ ಏನು ಲಾಸ್ ಏನಾಗಿಲ್ಲ, ನಮ್ಮ ಜೀವನಕ್ಕೆ ಪ್ರತಿ ತಿಂಗಳು ಒಂದಷ್ಟು ಆದಾಯ ಅಂತ ಬರುವ ಮೂಲ ಕಾರಣ ಆ ರೇಷ್ಮೆಲೆ ನಮಗೆ ಆದಾಯ ಹುಟ್ಟಿದ್ದು. ಹಂಗೆ ಪ್ರತಿ ತಿಂಗಳು ಅಲ್ಲೇ ಚಾಕಿ ತಂದು ಮಾಡಿದ್ ಫಸ್ಟ್ ಗೌರ್ಮೆಂಟಿಂದ ತಗೋಬೋತಿದ್ದು ಚಾಕಿ, ಆಮೇಲೆ ಪ್ರೈವೇಟಲ್ಲೇ ಕೊಡೋಕೆ ಶುರು ಮಾಡಿದ್ರು. ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ, ಎಲ್ಲ ಪ್ರೈವೇಟಲ್ಲೇ ತಗೋಬಂದು ಚಾಕಿ ಮಾಡಿ ಈಗ ಬೆಳೀತೀವಿ. ಚೆನ್ನಾಗಿ ಇಳುವರಿನೂ ಬರುತ್ತೆ. ಈಗ ಎಷ್ಟು ಮೊಟ್ಟೆ ಸಾಕ್ತೀರಿ ಇವಾಗ? 60-70 ಈ ಸಲ ಇಟ್ಟಿದ್ದು 82, ಸೊಪ್ಪು ಚೆನ್ನಾಗಿ ಬಂದಿತ್ತು ಹಾಗಾಗಿ 82 ಮೊಟ್ಟೆ ತಂದಿದ್ದು. ಇವಾಗ 100 ಕೆಜಿ ಗೂಡು ಆಗಿತ್ತು. ಹೇಳಿ ಮೇಡಮ್. 82 ಮೊಟ್ಟೆ ತಂದಾಗ ಇಳುವರಿ ಕೊಟ್ಟಾಗ ಚೆನ್ನಾಗುತ್ತೆ ಸರ್ ನಮ್ದು. ಹೌದಾ? ಅಂದ್ರೆ ಒಂದ್ಸರಿ 82 ಮೊಟ್ಟೆ. ಇವಾಗ ಸೊಪ್ಪು ಚೆನ್ನಾಗಿ ಬಂದಿತ್ತು ಸರ್, ಮಳೆ ವಾತಾವರಣ ಚೆನ್ನಾಗಿತ್ತಲ್ಲ ಹಾಗಾಗಿ ಸೊಪ್ಪು ಚೆನ್ನಾಗಿ ಬಂದಿತ್ತು. ನಾವು ಈಗ ಬೇಸಿಗೆ ಟೈಮಲ್ಲೆಲ್ಲ ಒಂದು 60-65 ತತ್ತೀವಿ ಸರ್, ಹಂಗ ತಂದು ಮಾಡ್ತಿದ್ದೀವಿ. ಅಂದ್ರೆ ಎರಡು ಬ್ಯಾಚ್ ಮಾಡ್ಕೊಂಡು? ಎರಡು ಬ್ಯಾಚ್ ಇರುತ್ತೆ. ಒಂದು ಬ್ಯಾಚ್ ಹಣ್ಣು ಆದ ತಕ್ಷಣ, ಇನ್ನೊಂದು ಬ್ಯಾಚ್ ಮನೆಯೆಲ್ಲ ರೆಡಿ ಮಾಡಿ ಒಂದು ವಾರ ಖಾಲಿ ಬಿಟ್ಟು ಅದೆಲ್ಲ ಔಷಧಿ ಎಲ್ಲ ಸಿಂಪಡಣೆ ಮಾಡಿ ಬಿಟ್ಟು ತಿರುಗಿ ತಗೊಬಂದ್ರೆ ಅದಿನ್ನೊಂದು ತಿಂಗಳಿಗೆ ಹುಳ ಹಣ್ಣು ಆಗುತ್ತೆ. ವರ್ಷಕ್ಕೆ 10 ಬೆಳೆನ ಬೆಳಿಬೋದು? 10 ಬೆಳೆ ಬೆಳಿಬೋದು. ಅಂದ್ರೆ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಒಂದು ವಾರ ಹೆಚ್ಚು. ಸೊಪ್ಪು ಮಳೆಗಾದ್ರೆ ಸ್ವಲ್ಪ ಕಡಿಮೆ ಬರುತ್ತೆ, ಹುಳ ಹೊಡಿತದೆ, ಕುಡಿ ಎಲ್ಲ ಮೇಯುತ್ತೆ, ಅವಾಗ ಸ್ವಲ್ಪ ಲೇಟಾಗಿ ತರಬೇಕು. ಈಗ ಬೇಸಿಗೆಯಲ್ಲಿ ಬೇಗ ಬರುತ್ತೆ. ಈಗ 25 ದಿವಸಕ್ಕೆಲ್ಲ ಚಾಕಿ ಕಟ್ಬೋದು ಸೊಪ್ಪು, ಕುಯ್ದು ಕಟಾವಾದ 25 ದಿವಸಕ್ಕೆ ಸೊಪ್ಪು ಇರುತ್ತೆ. ಮಳೆಗಾಲದಲ್ಲಿ 1 ತಿಂಗಳು ಮೇಲೆ ಬೇಕು, ಒಂದು 30 ದಿವಸ 35 ದಿವಸ ಈಗ ಎಲ್ಲ ಬೇಕು, ಅವಾಗ ಒಂದು ಬೆಳೆ ಕಡಿಮೆ ಆಗುತ್ತೆ. 15 ವರ್ಷದಿಂದ ನಿರಂತರವಾಗಿ ವ್ಯವಸಾಯನೇ ಮಾಡ್ತಾ ಬಂದಿದ್ದೀವಿ. ರೇಷ್ಮೆ ಮಾಡ್ತಾ ಇದ್ದೀವಿ, ರೇಷ್ಮೆ ಮಾಡ್ತೇವೆ. ರೇಷ್ಮೆ ಜೊತೆ ಇವೆಲ್ಲ ಉಪಕಸುಬುಗಳು, ಈಗ ಭತ್ತ ಬೇಕು, ರಾಗಿ ಬೇಕು, ಅವೆಲ್ಲ ಮಾಡ್ಕೊಳ್ತೇವೆ. ಪ್ರಧಾನವಾಗಿ ರೇಷ್ಮೆ ಆದಾಯ ಕೂಡ ಬೆಳೆ, ರೇಷ್ಮೆ ಮತ್ತೆ ಹೈನುಗಾರಿಕೆ ಹಸುಗಳು. ಹೇಳಿ ತಾಯಿ, ರೇಷ್ಮೆನಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಏನೇನು ಮಾಡ್ತೀರಾ ನೀವು ಕೆಲಸ ಅಲ್ಲಿ? ಕೆಲಸ ಚಾಕಿ ತಂದಾಗಿಂದ ಹಿಡಿದು ಸರ್ ಅದು ಮಾರ್ಕೆಟ್ಗೆ ಹೋಗೋ ತನಕ ಅರ್ಧ ಕೆಲಸ ಮಾಡದೆ ನಾನು ಅಲ್ಲಿ. ಹೇಳಿ, ಏನೇನು ಮಾಡ್ತೀರಾ? ಮಾಮೂಲಿ ಸೊಪ್ಪು ಹಾಕೋದು ಬೆಳಗ್ಗೆ ಟೈಮು, ಮತ್ತೆ ಹತ್ರದೇ ಸೊಪ್ಪು ಕುಯ್ಯೋದು, ನಾವು ಕೊಟ್ಟು ಫಸ್ಟ್ ಎಲ್ಲ ಒಂದ್ ಎರಡು ಸರಿ ಹಾಕ್ತಿದ್ದು, ಈಗ ದಿನಕ್ಕೆ ಮೂರ್ ಟೈಮ್ ಹಾಕ್ತಿವಿ ಸರ್ ಸೊಪ್ಪು. ದಿನಕ್ಕೆ ಮೂರ್ ಸರಿ ಹಾಕ್ತೀವಿ. ರೆಂಬೆ ಸಾಕಾಣಿಕೆ ಮಾಡಿದ್ರೆ ಎಡೆ ಸಾಕು ಅಂತಾರೆ. ನಾವು ರೆಂಬೆ ಸಾಗಾಣಿಕೆನೆ ಹಾಕೋದು ಸರ್, ಆದ್ರೂ ಮೂರ್ ಟೈಮ್ ಹಾಕ್ತಿವಿ ಅದು ಮೇಯ್ಕೊಂಡಂಗೆ. ಬೇಸಿಗೆಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಸರ್, ಸೊಪ್ಪು ನಾವು ಮಂದಾಗ ಹಾಕಿದ್ರೆ ಅದು ಒಣಗೋಗುತ್ತೆ, ಹಂಗಾಗಿ ಅದನ್ನ ತೆಳುವಿಗೆ ಹಾಕೊಂಡು ಅದು ಮೇಯ್ಕೊಂಡು ಮೇಲೆ ಬಂದಂಗೆ ಮತ್ತೆ ಹಾಕ್ತಿವಿ. ಪ್ರೀತಿ ಜಾಸ್ತಿ ನಿಮ್ಗೆ ಉಳಿದ್ಮೇಲೆ ಅಂದ್ರೆ ತೋಟದಲ್ಲಿ ತಿನ್ಲಿ ಸೊಪ್ಪ. ಹೌದು ಸರ್, ಇಳುವರಿ ಚೆನ್ನಾಗಿ ಬರ್ಲಿ ಅನ್ನೋ ಆಸೆ. ವೇಸ್ಟ್ ಆಗಲ್ವ ಸೊಪ್ಪು, ತಿಂತದ ಅವಳ? ತಿನ್ನುತ್ತೆ ಸರ್, ಅದನ್ನ ನೋಡ್ಕೊಂಡೆ ನಾವು ಕೊಡೋದು ಅದಕ್ಕೆ. ಅದು ಮೇಯ್ಕೊಂಡೈತೆ ಇವಾಗೆಲ್ಲ ತಿಂದೈತೆ ಹುಳು ಅಂದ್ರೆ ಮತ್ತೆ ಹಾಕ್ತಿವಿ ಸರ್. ಅದು ಬಿಟ್ಕೊಂಡೈತೆ ಅಂದಾಗ ಹಾಕಕ್ ಹೋಗಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ತಕ್ಕೋತೀವಿ. ನಿಮ್ಮನ್ ನೋಡಿದ್ರೆ ಖುಷಿ ಅನ್ಸತ್ತೆ ಎಲ್ಲ ಹುಳುಗಳಿಗೂ, ಹ್ಮ್ ಸೊಪ್ಪು ಹಾಕ್ತಾರೆ ಚೆನ್ನಾಗಿ ಅಂತ. ಆಮೇಲೆ ಇನ್ನೇನೇನ್ ಕೆಲಸ ಮಾಡ್ತಿರ್ತಾಯಿ? ಹಾಲು ಕರಿಯೋದು, ಸೊಪ್ಪು ಹಾಕ್ತಿವಿ ಸರ್, ಸೊಪ್ಪು ಕುಯ್ತೀವಿ, ಹಾಲು ಕರೀತೀವಿ. ಅದು ಹತ್ರದೆಲ್ಲ ಪ್ರತಿಯೊಂದು ಇರುತ್ತೆ ಸರ್, ಸೊಪ್ಪು ಹಾಕೋದು, ಸೊಪ್ಪು ಕುಯ್ಯೋದು, ತಿರ್ಗಾ ನಾಲ್ಕು ಅಷ್ಟೇ ಸರ್. ಅದು ಸುಣ್ಣ ಧೂಳಿ ಕರ್ಸೋದು, ಅದು ಧೂಳಿ ಕರ್ಸೋದು ಮನೆಯವ್ರು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟಿದ್ರೆ. ಅದು ನನ್ಗೆ ಸ್ವಲ್ಪ ಇತ್ತೀಚೆಗೆ ಡಸ್ಟ್ ಅಲರ್ಜಿಗೆ ಕಣ್ಣು ನೆವೆ ಬಂದೈತೆ ಸರ್, ರೆಡ್ ಆಗಿ ಹೋಗುತ್ತೆ, ಹಂಗಾಗಿ ಡಾಕ್ಟರ್ ಅದನ್ನ ಬೇಡಿ ಅಂದ್ರು. ಅದನ್ನ ನಾನು ಮಾಡಲ್ಲ, ಅದು ಆ ಔಷಧಿ ಸಿಂಪಡಣೆ ಎಲ್ಲ ಇವರೇ ಮಾಡೋದು. ಅಂದ್ರೆ ಈಗ ಸೋಂಕು ನಿವಾರಣೆ ಮಾಡೋದು, ಆಮೇಲೆ ಸುಣ್ಣದ ಪುಡಿ ಹಾಕೋದು, ವಿಜೇತ ಹಾಕೋದು, ವಿಜೇತ ಹೊಡಿತೀವಿ ಸರ್ ಸುಣ್ಣ, ಅದೆಲ್ಲ ಯಜಮಾನ್ರಿಗೆ ಬಿಟ್ಟಿದ್ದೀರಿ. ನೀವು ಸೊಪ್ಪು ಕೊಯ್ತೀರಿ, ಸೊಪ್ಪು ಹಾಕ್ತೀರಿ, ಹುಳ ಬದಲಾಯಿಸೋದು. ಅದು ಅದು ಹೆಚ್ಚುವರಿ ಹುಳ ದಪ್ಪ ಆದಂಗೆ ಅದನ್ನ ಜಾಸ್ತಿ ಬೇರೆ ಬೇರೆ ಜಾಗಕ್ಕೆ ಅಂಡಾಕ್ತಾ ಹೋಗ್ಬೇಕು ಸರ್, ಅದನ್ನ ಮಾಡ್ತೀನಿ. ಔಷಧಿ ಮೆಡಿಸನ್ ಮಾಡೋದ್ ಮಾತ್ರ ಇವರೇ, ಬೇರೆ ಕೆಲಸ ಇಲ್ಲ. ನಾವು ಪರಸ್ಪರ ಹಂಚ್ಕೊಂಡಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ? ಹುಳ ಬಿಡಿಸೋದು, ಗೂಡು ತಗೊಂಡೋಗೋದು, ಮಾರೋದು, ದುಡ್ಡು ಮಡಿಕೊಳ್ಳೋದು ಅವ್ರ ಕೆಲಸ. ಹುಳ ಚಂದ್ರಿಕೆಗೆ ಬಿಡೋದು ನಾವೇ ಸರ್. ನಮ್ಮ ಜೊತೆಗೆ ಅಂದರೆ ನಾಲ್ಕನೇ ಜ್ವರ ತನಕ ನಾವಿಬ್ಬರೇ ನೋಡ್ಕೊಂಡಿರ್ತೀವಿ. ನಾಲ್ಕರಿಂದ ಎದ್ದು ಎರಡು ಸೊಪ್ಪಾದ್ಮೇಲೆ ಒಂದಿಬ್ರು ನಮ್ಮ ಜೊತೆ ಕರ್ಕೋತೀವಿ. ಅವಾಗ ಜಾಸ್ತಿ ಸೊಪ್ಪು ಬೇಕು, ಅವಾಗ ಒಂದಿಬ್ರನ್ನ ಕರ್ಕೋತೀವಿ ಸರ್. ಮತ್ತೆ ತಿರ್ಗಾ ಹುಳ ಅದು ಮಾದರಿ ಆದಮೇಲೆ ಹುಳ ಆಯ್ದು ಬಿಡಬೇಕು, ಅವಾಗೆಲ್ಲ ಆಳ್ಬೇಕಲ್ಲ, ಅವಾಗೆಲ್ಲ ಆಳ್ಗಳ ಜೊತೆ ನಾನೇ ಕೆಲಸ ಮಾಡ್ಕೋತೀನಿ. ಅದನ್ನೆಲ್ಲ ಗುಂಜು ಬಿಡಿಸೋದು ಎಲ್ಲ ಮಾಡ್ತಿದ್ವಿ ಸರ್. ಅದು ಮತ್ತೆ ಗೊಬ್ಬರ ಇರುತ್ತಲ್ಲ ಸರ್, ಹುಳ ಹಣ್ಣಾದ್ಮೇಲೆ ಕಸರಿನೋ ಅಂತ ಇರುತ್ತದೆ, ಅದನ್ನೆಲ್ಲ ತೆಗಿಬೇಕಲ್ಲ, ಅದನ್ನೆಲ್ಲ ತೆಗೆದು ತಿಪ್ಪೆಗೆ ಹಾಕೋದು, ಅದೆಲ್ಲ ಮಾಡೋದೆಲ್ಲ. ಸರಾಸರಿ 15 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ದೀರಿ ಅಲ್ಲ ನಮ್ಮ? ಎಷ್ಟು ರೇಷ್ಮೆ ಸೀರೆ ಇಟ್ಕೊಂಡಿದ್ರಿ? ನಾವು ರೇಷ್ಮೆ ಬೆಳೆಯೋರು ರೇಷ್ಮೆ ಸೀರೆ ಇಟ್ಕೊಳ್ಳಲ್ಲ ಸರ್. ಎಲ್ಲಿ ಅದ್ರೊಳಗೆ ಮುಳುಗೋಗಿರ್ತೀವಿ ಆ ಕೆಲ್ಸದಲ್ಲೇ ಅಷ್ಟು ಇಟ್ಕೊಳ್ಳಲ್ಲ. ನಮ್ಮೂರಲ್ಲಿ ಒಬ್ರು ನರಸರಾಜು ಅಂತ ಇದ್ರು ಸರ್, ರೈತರ ಸಂಘದವರು, ಅವ್ರು ಯಾವಾಗ್ಲೂ ಹೇಳೋರು ಹಂಗಂತ, ನಿಮ್ಮಿಬ್ರು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ, ನಿನ್ಗೆ ಅವಾರ್ಡ್ ಕೊಡಿಸ್ತೀನಿ ನಾನು, ಇದ್ಬಿಟ್ರೆ ಅವಾರ್ಡೇ ಕೊಡ್ಸೋದು ನಾನು ಅಂತ ಹೇಳೋರು. ನಾನು ಅದಕ್ಕೆ ಹೇಳ್ತಿದ್ದೆ, ಹಣ ಅವಾರ್ಡ್ ಅಂತೂ ಬೇಡಿ, ತಿಂಗ್ಳಿಗೆ ಮಾರ್ಕೆಟ್ಗೆ ಅಂತ ಹೋಯ್ತಾರಲ್ಲ ಅವಾಗ ಅಲ್ಲೇ ಸ್ವಲ್ಪ ಹಣ ಕಟ್ ಮಾಡಿ ರೈತ ಮಹಿಳೆಯರಿಗೆ ಅಂತ ನಾನು ರೇಷ್ಮೆ ಸೀರೆ ಕೊಡಿಸಿ ಸರ್ ಅಂತ ಎಲ್ಲ ಕೇಳ್ತಿದ್ದೆ ನಾನು ಅವರನ್ನ. ಓಲಿ ನೀವಾರ ತಂದು ಕೊಟ್ಟಿದ್ರೇನ್ರಿ? ಒಂದು ಕೊಡ್ಸಿದ್ದೀನಿ ಸರ್. ಒಂದೇ ಪರವಾಗಿಲ್ಲ, ಒಂದಾರು ಕೊಡ್ಸೋರಲ್ಲ. ನೀವೇನು ಕೇಳೋದಿಲ್ವ ನಮ್ಮವ್ರನ್ನ ತೆಕ್ಕೊಳ್ಳಿ ಸರ್? ನಾವು ಅದ್ರ ಬಗ್ಗೆ ಏನು ಕೇಳಲ್ಲ, ಅದೇ ಬೇಕು ಇದೇ ಬೇಕು ಅಂತ ನಾನೇನು ಕೇಳಿಲ್ಲ. ಏನು ಕೇಳೋದಿಲ್ಲ ಅವರು. ಹೌದಾ? ಆ ಥರ ಆಸೆ ಏನಿಲ್ಲ, ಯಾವ್ದು ಬೇಕೋ ಎಲ್ಲ ನಾವೇ ನೋಡ್ಕೊಂಡು ಮಾಡ್ತೀವಿ ಅವ್ರಿಗೆ. ಆಯ್ತು, ತಗೊಂಡು ಕೊಡ್ತೀವಿ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಈಗ ರೇಷ್ಮೆ ಮಾಡಿರೋದ್ರಿಂದ ನಿಮ್ಮ ಕುಟುಂಬಕ್ಕೆ ಅನುಕೂಲ ಅಂತೂ ಆಗಿದೆ. ತುಂಬಾ ಅನುಕೂಲ ಸರ್ ಅಲ್ವಾ? ಪ್ರತಿ ತಿಂಗಳು ಹಣ ಸಿಕ್ಕಿದೆ, ಅದು ಬೇರೆ ಖರ್ಚುಗಳಿಗೆ ಆಗಿದೆ, ಒಂದು ಸುಸ್ಥಿರವಾದ ಆದಾಯದ ಮೂಲ ರೇಷ್ಮೆ. ಎರಡನೇದು ಹಸು. ಹಸು ಹೇಳಿ ಸರ್ ಅದ್ರ ಬಗ್ಗೆ, ಯಾವ ಹಸು ತಾವು ಸಾಕಿರೋದು? ಹೆಚ್ಎಫ್ ಹಸುಗಳು. ಹೆಚ್ಎಫ್ ಅಂದ್ರೆ ಪ್ಯೂರ್ ಕ್ರಾಸ್? ಪ್ಯೂರ್ ಹೆಚ್ಎಫ್. ಹೆಚ್ಎಫ್ ಆಲ್ ಬ್ಲ್ಯಾಕ್, ಸ್ವಲ್ಪ ಕಪ್ಪು ಇರುತ್ತಲ್ಲ ಅದು ಆಲ್ ಬ್ಲ್ಯಾಕ್ ಅಂತ ಬರುತ್ತೆ. ಅದರಲ್ಲಿ ಇಳುವರಿ ಬರುತ್ತೆ ಚೆನ್ನಾಗಿ ಹಾಲು. 8 liter ಇಂದ 10-12 ಲೀಟರ್ ಬರುತ್ತೆ. ಎಷ್ಟಿದಾವೆ? ಎರಡಿದೆ. ಎರಡೇ ಕೊಟ್ಟಿಗೆ? ಕೊಟ್ಟಿಗೆ ಅದು 14 ಹಿಂಗೆ ಅಗಲ, ಉದ್ದ ಒಂದ 30 ಇದೆ. ಈಗ ಅದೇನು ಈಗ ರೇಷ್ಮೆ ಮನೆ ಮಾಡಿದ್ದೋ ಅದ್ರ ಪಕ್ಕದಲ್ಲೇ ಸೀಟ್ ಹಾಕ್ಬಿಟ್ಟು ಅದರಲ್ಲೇ ಅರ್ಧದಲ್ಲಿ ಮಾಡ್ಕೊಂಡಿದ್ವಿ. ಸರಿ, ಮತ್ತೆ ಅದ್ರ ಕರುಗಳು ಇದಾವೆ? ಕರುಗಳು ಇರ್ತವೆ. ಕರುಗಳು ಇರ್ತವೆ ಡೆವಲಪ್ ಆದ್ಮೇಲೆ, ತೆನೆ ಆದ್ಮೇಲೆ ಕೊಟ್ಬಿಡ್ತೀವಿ. ಜಾಸ್ತಿ ಆದಾಗ ಮಾರಾಟ ಮಾಡ್ತೀವಿ. ಅದು ಒಂದು 40,000. ಅಂದ್ರೆ ಒಂದ್ ಸರಿಗೆ ಒಂದ್ ಹಸು ಕರಿತಿರುತ್ತಾ ಅಥವಾ ಎರಡು ಕರಿತಿರುತ್ತೆ? ಎರಡು ಕರಿ ಹಿಂದೆ ಮುಂದೆ ಬರ್ತವೆ. ಹೌದಾ? ಈಗ ಯಾವ ಹೆಂಗೆ ಈಟಿಗೆ ಬರ್ತವೆ ಅವು ಕೊಡಿಸ್ದಂಗೆ ಕೆಲವು ಒಂದು 3 ಆದಂಗೆ ಇನ್ನೊಂದು ಹಾಲೆ ಕರು ಆಗ್ತಾ ಇರ್ತದೆ. ಹಂಗಾಗಿ ಹಿಂದೆ ಮುಂದೆ ಸಿಗುತ್ತೆ. ಮನೆಗೆ ಹಾಲೇನು ತೊಂದರೆ ಆಗುತ್ತೆ. ಪ್ರತಿನಿತ್ಯ ಎಷ್ಟು ಹಾಲು ಉತ್ಪಾದನೆ ಆಗ್ತಿದೆ ನಿಮ್ಗೆ? ಬೆಳಿಗ್ಗೆ 15, ಸಂಜೆ 15 ಆಗ್ತಿದೆ. 30 liter? 30 liter ಹಾಲು ಆಗ್ತಿವಿ. ಪರವಾಗಿಲ್ಲ, ಅಂದ್ರೆ ಚೆನ್ನಾಗಿ ಹಾಲು ಕೊಡ್ತವೆ. ಹಾಲು ಕೊಡ್ತೇವೆ. ಹಾಲು ಕೊಡುವ ಹಸುಗಳಾದ್ರೆ ಚೆನ್ನಾಗಿ ತಿಂಡಿ ಹಾಕಿ ಮೇವು ಹಾಕಿ ಪ್ರತಿ ಸಲ ನಿಗ ನೋಡ್ಬೇಕು, ತಿಂಡಿ ಕೊಡ್ಬೇಕು. ಓಕೆ, ಬೆಳಿಗ್ಗೆ ಸಾಯಂಕಾಲ ಎಲ್ಲ ಹಾಲು ಕೊಡ್ಲಿಲ್ಲ ಅಂದ್ರೆ ಅವ್ಕೆ ಯಾರು ತಿಂಡಿ ಕೊಡ್ತಾರೆ? ಅದೇ ಎಲ್ಲ ನೋಡೋದು. ಅದರಿಂದ ನಾಟಿ ಹಸುಗಳು ಕಟ್ಕೊಂಡಿದ್ದೋ ನಾವು, ನಾಟಿ ಹಸಿನಲ್ಲೇ ಮನೆಗೆಲ್ಲ ಉಪಯೋಗಿಸ್ತಿದ್ದೋ. ಇತ್ತೀಚೆಗೆ ಸ್ವಲ್ಪ ನಮಗೆ ಒಂದೇ ತವಾಗೋಯ್ತು ಕರುಗಳೆಲ್ಲ, ಅವು ಬೆದರಿಕೆ ಶುರುವಾಗ್ಬಿಟ್ಟು. ಹಂಗಾಗಿ ಕರುಗಳು ಯಾರು ತಗೋಕ ಬರದೇ ಹೋಗ್ಬಿಟ್ರು, ಬೆದರ್ತವೆ ಅಂದ್ಬಿಟ್ಟು. ಹಂಗಾಗಿ ನಾಟಿ ಹಸುಗಳು ಕೊಟ್ಬಿಟ್ಟು ಈಗ ಮಾಮೂಲಿ ಈ ಹೆಚ್ಎಫ್ ಹಸುಗಳನ್ನ ಮಡಿಕೊಂಡಿದ್ದೀರಿ? ಹಾಂ, ಸೀಮೆ ಹಸುಗಳು ಮತ್ತು ಉಳಿದ ದನಗಳು ಇದ್ದಾವೆ, ಹಸುಗಳಿದ್ದಾವೆ. ನಮಗೆ ಎಲ್ಲ ಉಳುಮೆ ಮಾಡೋಕ್ಕೆಲ್ಲ ಅವೇ ಬೇಕು ಯಾವಾಗಲೂ. ನಾವೇ ಉಳೋದು, ನಾವೇ ಎಲ್ಲನೇ ವ್ಯವಸಾಯ ಎಲ್ಲ ನಾವೇ ಮಾಡೋದು. ಉಳಕ್ಕೆ ಜಾಗ ಇದೆಯಾ ನಿಮ್ಮ? ಜಾಗ ಇದೆ, ಜಮೀನಿದೆ. ರೇಷ್ಮೆ ಇಲ್ಲ ಇಲ್ಲ ಏನಿಲ್ಲ, ಎಲ್ಲ ಹಾಕಂದ್ರೆ ಎಲ್ಲ ಗ್ಯಾಪ್ ಇಟ್ಕೊಂಡಿರ್ತೀವಿ, ಅಂತರ ಇರುತ್ತೆ, ಅದ್ರ ಮಧ್ಯೆ ವ್ಯವಸಾಯ ಮಾಡ್ತೀವಿ. ನಾವು ಟ್ರ್ಯಾಕ್ಟ್ರಲ್ಲಿ ಇದರಲ್ಲಿ ಏನು ವ್ಯವಸಾಯ ಮಾಡಿಸೋದಿಲ್ಲ, ಬರೀ ನೇಗಿಲಲ್ಲೇ ವ್ಯವಸಾಯ ಮಾಡೋದು. ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಶ್ರೀಮತಿಯವರು ಇದ್ದೇ ಇರ್ತಾರೆ. ಡೈರಿಗೆ ಹಾಕ್ತೀರಾ ಹಾಲು? ಹಾಂ, ಡೈರಿಗೆ ಹಾಕ್ತಾ ಇದ್ದೀವಿ. ಹೌದು, ಎಲ್ಲಿದೆ ಡೈರಿ? ಕೋನ್ಸಾಲೆಯಲ್ಲೇ ಇದೆ. ಹೌದಾ? ಅದು ನಿಮ್ಮ ಕೆಲಸ ಅಲ್ಲಿ, ಅವ್ರ ತಕ್ಕ ಹೋಗ್ತಾರೆ ಹಾಲು. ಅದರಲ್ಲೇನಿಲ್ಲ, ಈಗ ನಮಗೇನಾದ್ರು ಜಾಸ್ತಿ ಹುಳ ಜಾಸ್ತಿ ಒತ್ತಾಯಿತು ಬದಲಾಯಿಸ್ಬೇಕು, ಮತ್ತು ಸೊಪ್ಪು ಹಾಕೋದು ಲೇಟ್ ಆಯ್ತದೆ, ನಾವು ಹೋಗೋದು 7-8 ಆಗೋಯ್ತದೆ ರಾತ್ರಿ ಹೊತ್ತು, ಅದು 6 ಕ್ಲೋಸು ಡೈರಿ. ನಾವು ಕರೆದು ಮಾಡಿದ್ರು ಬಂದು ತಗೊಂಡು ಹೋಗ್ತಾರೆ, ಅವರು ಹೊತ್ಕೊಂಡು ಹೋಗಿ ತಗೊಂಡೋಗಿ ಹಾಕ್ಬಿಟ್ಟು. ಹೈನುಗಾರಿಕೆ 1.5 kilometer ಕೆಲಸ ಮಾಡ್ತಾರೆ ಕೇಳ್ತೀನಿ, ಹೇಳಿತ್ತ ಏನೇನು ಮಾಡ್ತೀರಿ ಹೈನುಗಾರಿಕೆನಲ್ಲಿ? ಹೈನುಗಾರಿಕೆ ಅದೇ ಹಸು ಸಾಗಾಣಿಕೆಯಲ್ಲಿ ಹಸು ಹಾಲು ಕರಿಯೋದು ಸರ್. ಬೆಳಿಗ್ಗೆ ಅಂದ್ರೆ ಕೈಯಲ್ಲೇ ಕರಿಯೋದ? ಕೈಯಲ್ಲೇ ಕರಿಯೋ. ಮಿಷಿನ್ ಏನು ಇಟ್ಕೊಂಡಿಲ್ಲ? ಇಟ್ಕೊಂಡಿಲ್ಲ ಸರ್. ಅಲ್ಲ, ಇವಾಗ ತಗೋಬೇಕು ಅನ್ಕೊಂಡಿದೀವಿ, ಈಗೆಲ್ಲ ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಅವ್ರು ಹೇಳ್ತಾರೆ ಸರ್, ನಾವು ಮಿಷನ್ ತಗೊಳಕ್ಕಿಂತ ಕೇಳ್ತಾ ಇದೀವಿ, ನೋಡ್ತಾ ಇದೀವಿ. ಅದೇ ಅದಕ್ಕೇನೆ ಇನ್ನೂ ತಗೊಂಡಿಲ್ಲ. ಇನ್ನೊಂದು ಹಸು ಏನಾದ್ರು ಜಾಸ್ತಿ ಆದ್ರೆ ಮತ್ತೆ ತಗೊಳ್ಳೋಣ ಮಿಷನ್. ಈಗಲೇ 2 ಬೇಡ ಅಂತ ಅನ್ಕೊಂಡಿದೀವಿ. ಹಾಲು ಕರಿತೀವಿ. ಅದು ಫಸ್ಟ್ ನಾವು ಎದ್ದು ಅದ್ರ ಕೊಟ್ಟಿಗೆ ಅದು ಎಲ್ಲ ಕಸ ಎಲ್ಲ ತೆಗೆದು ಅದು ಮೈ ತೊಳೆದು ನಂತರ ಹಾಲು ಕರೆದು ಡೈರಿಗೆ ಅವ್ರು ತಗೊಂಡೋಗ್ತಾರೆ. ನಾನು ಬೇರೆ ಕೆಲಸ, ಹುಳ ಇದ್ರೆ ಸೊಪ್ಪಾಕೋದು ಅಥವಾ ನೀವು ತಗೊಂಡೋಗ್ತೀನಿ? ನಾನು ತಗೊಂಡೋಗ್ತೀನಿ ಸರ್. ತಗೊಂಡೋಗ್ತೀರಿ? ನಾವು ನಡ್ಕೊಂಡೇ ಹೋಗ್ಬೇಕು ಸರ್. ನಾನು ಗಾಡಿ ಕಲ್ತಿಲ್ಲ, ನಡೀಕೊಂಡೇ ಹೋಗ್ಬೇಕು. ಕಲ್ತ್ಕೊಳ್ಳೋದಲ್ವೇ? ಕಲಿಬೇಕು ಸರ್. ಇವಾಗ ಅನಿಸ್ತೈತೆ, ಈಗ ಸ್ವಲ್ಪ ಜಾಸ್ತಿ ಶ್ರಮ ಆಯ್ತು, ಇವಾಗ ಕಲಿಬೇಕು. ನಮ್ಮ ತೋಟಕ್ಕೂ ಮನೆಗೂ ಇರೋದು 1.5 kilometer ಆಗುತ್ತೆ ಸರ್. ನಮಗೆ ಪ್ರತಿನಿತ್ಯ ನಡೆಯದೆ, ಇವ್ರ ಟೈಮ್ಗೆ ಇವ್ರು ಹೋಗಿರ್ತಾರೆ, ನನ್ನ ಟೈಮ್ಗೆ ನಾನು ಹೋಗ್ಲೇಬೇಕಲ್ಲ. ನಡೆಯೋದು ಒಳ್ಳೇದೇ ಆರೋಗ್ಯಕ್ಕೆ, ಆದ್ರೆ ಕ್ಯಾನ್ ಹಿಡ್ಕೋಬೇಕಲ್ಲ, ತುಂಬಾ ಭಾರ ಸರ್ ಅದು, ಕಷ್ಟ. ಆಯ್ತಮ್ಮ, ಆಮೇಲೆ ಹಸು ಮೈ ತೊಳೆಯೋದೆಲ್ಲ ನೀವೇನಾ? ಮೈ ತೊಳೆದ್ ನಾನೇ. ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಮೈ ತೊಳೆಯಕ್ಕೆ? ಹೌದು ಸರ್, ನಾವು ಅಲ್ಲೇ ರೇಷ್ಮೆ ಮನೆ ಹತ್ರ ಒಂದು ದೊಡ್ಡದು ತೊಟ್ಟಿ ಮಾಡಿದ್ದೀವಿ. ತೊಟ್ಟಿ? ಅದಕ್ಕೆ ನೀರು ಯಾವಾಗ್ಲೂ ಡಂಪ್ ಮಾಡ್ಕೊಂಡಿರ್ತೀವಿ, ತೊಟ್ಟಿಲಿ ನೀರು ಇರುತ್ತೆ, ಅದಕ್ಕೆ ಮೋಟರ್ ಫಿಕ್ಸ್ ಮಾಡ್ಕೊಂಡಿದೀವಿ ಸರ್. ನಮ್ಗೆ ಅಂದ್ರೆ ರೇಷ್ಮೆ ಮನೆಗೂ ಬೇಕಾಗುತ್ತಲ್ಲ, ಹಂಗಾಗಿ ದನಿನ ಮನೇಲಿ ಒಂದು ನಲ್ಲಿ ಬಿಟ್ಕೊಂಡಿದೀವಿ, ಅದರಿಂದ ಪೈಪ್ ಹಾಕೊಂಡು ಮೈ ತೊಳ್ಕೊತೀವಿ. ಸ್ವಿಮ್ಮಿಂಗ್ ಪೂಲ್ ತರ ಮಾಡ್ಬಿಟ್ಟಿದ್ದೀನಿ ದನಗಳಿಗೆ ಅನ್ಕೊಂಡಿದ್ದ. ಇಲ್ಲ ಸರ್, ಹಂಗ್ ಮಾಡಿಲ್ಲ, ನಾವು ಮಾಡ್ಬೋದು ಆದ್ರೆ ಹಸುಗಳು ಮಾಡಿಲ್ಲ. ಅಂದ್ರೆ ಒಂದ್ ಪೈಪ್ ಬಿಟ್ಕೊಂಡು ದಿನಾ ಮೈ ತೊಳಿತೀರಾ? ಹೌದು ಸರ್, ದಿನಾ ಹಾಲು ಕರಿಯಕ್ಕೆ ಮುಂಚಿತವಾಗಿ ತೊಳಿಲೇಬೇಕು ಸರ್. ಅದು ಹಿಂದೆಗಡೆ ಎಲ್ಲ ತೊಪ್ಪೆ ಆಗ್ಬಿಟ್ಟಿರ್ತದೆ, ಹಾಲು ಕರಿಯಕ್ಕೆ ಹಿಂಸೆ ಆಗುತ್ತೆ. ಹಂಗಾಗಿ ಪ್ರತಿನಿತ್ಯ ನಾವು ಹಸುಗೆ ಮೈ ತೊಳೆದೇ ಹಾಲು ಕರಿಯೋದು. ಅಂದ್ರೆ ಹಾಲು ಕ್ಲೀನ್ ಆಗಿರುತ್ತೆ. ಹೌದು ಸರ್. ಅಲ್ವಾ, ನಾವು ಉಪಯೋಗಿಸ್ತೀವಲ್ಲ ಅದು, ಅದೇ ಹಾಲು ಅಲ್ವಾ. ಮೈ ತೊಳಿತೀರಿ, ಹಾಲು ಕರಿತೀರಿ, ತಿಂಡಿ ಏನೇನು ಕೊಡ್ತೀರಿ ಹಸುಗಳಿಗೆ? ಮಾಮೂಲಿ ಡೈರಿಯಿಂದ ಪೀಡ್ಸ್ ಬರುತ್ತೆ ಸರ್, ಅದು ಕಡಲೆಕಾಯಿ ಹಿಂಡಿ, ಮತ್ತೆ ಇದು ನಾವು ಭತ್ತ ಮಿಲ್ ಮಾಡಿಸಿದಾಗ ಕ್ಯಾಸೆ ನುಚ್ಚು ಅಂತ ಬರುತ್ತೆ, ಅದನ್ನ ಹಾಕ್ತೀವಿ. ಅದಿಲ್ಲ ಅಂದಾಗ ಇದು ಕಡಲೆ ಹೊಟ್ಟು ಈ ತರದ ಜೋಳದ ನುಚ್ಚು ಹಾಕ್ತಿವಿ ಸರ್. ನಾವು ಜೋಳ ಅಂದ್ರೆ ಅಲ್ಜೋಳದ ನುಚ್ಚು ಅಷ್ಟು ಹಾಕೋತೀವಿ. ಅಂದ್ರೆ ಹಾಲು ಎಷ್ಟು ಕೊಡುತ್ತೆ ಅದನ್ನು ನೋಡಿ ಹಾಕ್ತೀರಾ ಅಥವಾ ನಿಮ್ಮ ಅಂದಾಜ? ಇಲ್ಲ ಸರ್, ನಾವು ಸುಮ್ಮನೆ ನಮ್ಮ ಅಂದಾಜ್ ಮೇಲೆ ಹಾಕೋತೀವಿ ನಾವು. ಅದು ತೆನೆ ಇಲ್ವೋ ಅಂತ ಹೆಂಗ್ ಗೊತ್ತಾಯ್ತದ ನಿಮಗೆ? ಏನೋ ಅಂದ್ರೆ ಈಗ ಒಂದೊಂದ್ಸರಿ ತಿಂಡಿ ಜಾಸ್ತಿ ಕೊಟ್ಟಾಗ ಹಾಲು ಜಾಸ್ತಿ ಬಂದಿರೆ ಓ ಇಷ್ಟು ಹಾಕ್ಬೋದು ಅಂತ ಅನ್ಕೋತೀವಿ ನಾವು ಅಂದಾಜಲ್ಲಿ. ಇಲ್ಲ ಅಂದಾಗ ಒಂದೇ ಸಮ ಹಾಕೋ ಬಂದಿರ್ತೀವಿ, ಏನೋ ಅವತ್ತು ಮೇವು ಜಾಸ್ತಿ ಆಗಿರ್ಬೋದು ಇಲ್ಲಾಂದ್ರೆ ತಿಂಡಿ ಜಾಸ್ತಿ ಆಗಿರ್ಬೋದು ಅಂತ ನೋಡ್ಕೊಂಡು ಅವತ್ತು ಹಾಲು ಜಾಸ್ತಿ ಕೊಟ್ಟಿತ್ತು ಅಂತ ಇನ್ನೊಂದು ಸ್ವಲ್ಪ ತಿಂಡಿ ಜಾಸ್ತಿ ಮಾಡ್ಕೋತೀವಿ. ಮೇವ್ ಏನೇನು ಬೆಳ್ಕೋತೀರಿ ಸರ್? ಜೋಳ ಹಾಕೋತೀವಿ. ಜೋಳ ಅಂದ್ರೆ ಮುಸ್ಕಿನ ಜೋಳ? ಮುಸ್ಕಿನ ಜೋಳ. ಆಮೇಲೆ ಸೀಮಾ ಹುಲ್ಲು ಹಾಕೊಂಡಿದ್ದೀವಿ. ಯಾವುದು? ನೇಪಿಯರು. ನೇಪಿಯರ್ ನೇಪಿಯರ್ ಇತ್ತೀಚೆಗೆ ಬಂದಿದೆ. ಆಮೇಲೆ ಆಮೇಲೆ ಒಣಲ್ ಇರುತ್ತೆ. ಯಾವುದು? ಭತ್ತದ್ದು. ರಾಗಿ ಹುಲ್ಲು. ರಾಗಿನೂ ಬೆಳಿತೀರ? ರಾಗಿ ಬೆಳಿತೀವಿ, ಅದ್ರ ಹುಲ್ಲು ಇರುತ್ತೆ. ಆಮೇಲೆ ಅವೆಲ್ಲ ಮಧ್ಯೆ ಮಧ್ಯೆ ಅಷ್ಟು ಬೆಳಿತೀವಿ, ಅಷ್ಟು ಕೊಟ್ಕೋತೀವಿ. ಹೊರಗಡೆ ಮೇಯಿಸ್ತೀರಾ ಅಥವಾ ಕೊಟ್ಟಿಗೆ? ನಮ್ಮ ಗದ್ದೆಲ್ಲೇ ಮೇಯಿಸ್ತೀವಿ ನಾವು. ಇಲ್ಲ ಇಲ್ಲ, ಕೊಟ್ಟಿಗೆಲ್ಲಿ ಏನು ಬಿಡೋದಿಲ್ಲ, ಬೆಳಿಗ್ಗೆ ಸಂಜೆ ಗಂಟ ಗದ್ದೆಲ್ಲೇ ಮೇಯ್ತೇವೆ. ಜಾಗ ಇರುತ್ತಲ್ಲ ಮಧ್ಯ ಮಧ್ಯೆ ಕಟ್ಟಾಕ್ತೀವಿ, ಎಲ್ಲೆಲ್ಲಿ ವೇಸ್ಟೇಜ್ ಇರ್ತದೆ ಈಗ ಸೊಪ್ಪು ಇಕ್ಕೊಂಡಿರ್ತೀವಿ ಅಲ್ಲೆಲ್ಲ ಕೆಳಗಡೆ ಹುಲ್ಲಿರ್ತದೆ, ಅವೆಲ್ಲ ಕ್ಲೀನಾಗಿ ಮೇಯಿಸಿ ಅದೆಲ್ಲ ಆಮೇಲೆ ಉಳುಮೆ ಮಾಡ್ತೀವಿ ನಾವು. ಅಲ್ಲಿ ಗಂಟ ದನಗಳೆಲ್ಲ ಮೇಯ್ತವೆ. ನಮ್ಮ ಆಡುಗಳು ತಗೋ ಉದ್ದೇಶನೇ ಅದು. ಆಡುಗಳು ತಗೊಂಡಿದ್ದು ಈಗ ಸೊಪ್ಪುಗಳು ಕುಯ್ಕೊಂಡ್ಮೇಲೆ ಎಲ್ಲ ಕೆಳಗಡೆ ಎಲ್ಲ ಎಲೆ ಇರುತ್ತೆ, ಅದೆಲ್ಲ ಬಿಡಿಸ್ಬೇಕಾಯ್ತು ಆಡುಗಳ ಕೈಲಿ. ಅದ್ರ ಬದಲು ಈಗ ಆಡುಗಳು ಮುಡಿಕೊಂಡ್ಬಿಟ್ರೆ ಆಡೆ ಎಲ್ಲ ತಿಂತವೆ. ಅಂದ್ರೆ ನೀವು ಹೇಳೋದು 22 ಸೊಪ್ಪು ಕಟ್ ಮಾಡಿದ್ಮೇಲೆ? ಹಾ, ಕಟ್ ಮಾಡಿದ್ಮೇಲೆ ಖಾಲಿ ಜಾಗ ಸೊಪ್ಪೆಲ್ಲ ತಿಂತವೆ, ಆಡು ತಿಂತವೆ, ದನ ತಿಂತವೆ. ಕೂಲಿ ಕೊಡದಲೇ ಕೆಲಸಗಾರ ಕೆಲಸಗಳು. ಅದು ಕೆಲಸ ಆ ತರ ಮಾಡಿದ್ರೆ 1 ರೂಪಾಯಿ ಉಳಿಯೋದಿಲ್ಲ, ನಾವು ಜೀವನನು ಮಾಡಕ್ ಆಗೋದಿಲ್ಲ ಆಳುಗಳು ಕೊಟ್ರೆ ಅಲ್ವಾ. ನಾವು ಸ್ವಂತ ಈಗ ಎಷ್ಟಾಯ್ತು ನಮ್ಮ ಕೈಯಲ್ಲಿ ಎಷ್ಟಾಯ್ತದೆ ಪ್ರತಿನಿತ್ಯ ಇಷ್ಟೊಂದು ಕ್ಯಾಲ್ಕುಲೇಷನ್ ಹಾಕೊಂಡು ನಾನು ಅವಳು ಇಬ್ಬರೇ ಮಾಡ್ತಾ ಇದೀವಿ. ಆ ಥರ ಮಾಡೋದ್ರಿಂದ ನಾವು ಸಮೃದ್ಧಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗಿರೋದು ನಿಜ. ಒಂದಷ್ಟು ತೆಂಗಲ್ಲು ಅದೇ ಬರೋದ್ರಿಂದ ಎಳ್ನೀರು ಕುಯಿಸ್ತೀವಿ. ಅದರಲ್ಲೂ ಪ್ರತಿ ಮೊದಲು ಹಾಕಿದ್ದು ಅಲ್ಲಿ 30 ವರ್ಷ ಆಯಿತು, ಒಂದು 60 ಸಸಿ ಹಾಕೊಂಡಿದ್ದೋ, ಈಗ ಅವೇ ಫಲ ಬಿಡ್ತಾ ಇದೆ. ಒಂದು 700-800 ಗಂಟೆ ಎಳ್ನೀರು ಬೀಳ್ತದೆ ಇವಾಗ ಡೌನ್. ಹಾ, ತಿಂಗಳು ಪ್ರತಿ ತಿಂಗಳು ಬರುತ್ತೆ ಅದು, ಒಂದು ಕಾಲು ತಿಂಗಳಿಗೆಲ್ಲ ಬರುತ್ತೆ ಅದು. ಅದರಲ್ಲಿ ಒಂದು 15-20 ಸಾವಿರ ಗಂಟು ಬರುತ್ತೆ. ಇವಾಗ ಇಡೀ ತೋಟಕ್ಕೆ ಮರ ಎಷ್ಟಿದೆ ಕೇಳಿದ್ರಿ? ಮರ 60 ಇದೆ. ಮೊದಲು ನೆಟ್ಟು ಸುತ್ತ ಬೌಂಡ್ರಿಂಗ್ ಹಾಕೊಂಡ್ಬಿಟ್ಟಿದ್ದು, ಇವಾಗ ಒಳಗೆಲ್ಲ ನೆಟ್ಬಿಟ್ಟಿದ್ದೀವಿ. ಹಂಗಾಗಿ ಸ್ವಲ್ಪ 20 ಲೆಗೆ ಇಳುವರಿ ಕಡಿಮೆ ಆಗಿದೆ. ಈಗ ಅವು ಎಲ್ಲ ಒಂಬಳೆ ಬಿಡ್ತಾ ಇದೆ, ಅವೆಲ್ಲ ಬಂದ್ಬಿಟ್ರೆ ಅವ್ರ ಚೆನ್ನಾಗಿ ಆದಾಯ ಆಯ್ತದೆ ಬರುತ್ತೆ. ತೆಂಗಲ್ಲೂ ಆದಾಯ ಇದೆ? ತೆಂಗಲ್ಲು ಆದಾಯ ಇದೆ. ಎಳನೀರು ಈಗ ರೇಟ್ ಜಾಸ್ತಿ ಇದೆ ಅಂತ ಶುರು ಮಾಡಿದ್ದೋ? ಇಲ್ಲ ಇಲ್ಲ, ಅವತ್ತಿಂದ ನಾವು ಮುಂಚೆಯಿಂದ ಮಾಡ್ತಾ ಇದ್ದೋ. ಕಾಯಿ ಮಾಡ್ತಿಲ್ಲ. ಕಾಯಿ ಅಂದ್ರೆ ಅಲ್ಲಿ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಕಳತನ ಜಾಸ್ತಿ, ಕದ್ದು ಕಿತ್ತು ಬಿಡ್ತಿದ್ರು. ಅವ್ರ ಕದಿಯಕ್ಕೆ ಮುಂಚೆ ನಾವು ಎಳ್ನೀರು ಕುಯಿಸ್ಬಿಟ್ರೆ ನಮ್ಮ ಮನೆಗೆ ಎಷ್ಟು ಬೇಕು ಕಾಯಿ ಬಿಟ್ಕೊಂಡು ಅದೆಲ್ಲ ಎಳ್ನೀರ ಕುಯಿಸ್ಬಿಡ್ತಿದ್ದೋ. ಅವತ್ತು 10 ರೂಪಾಯಿ ರೇಟಿಂದ ಕೊಟ್ಟಿದ್ದೀವಿ ನಾವು. 10 ರೂಪಾಯಿ 5 ರೂಪಾಯಿ ಇದ್ದಾಗಲೂ ಎಳ್ನೀರು ಕುಯಿಸ್ತಾ ಇದ್ದೋ. ಹಂಗಾಗಿ ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಗಿದೆ ನಮಗೆ. ಅಂದರೆ ಅಲ್ಲೇ ಬರ್ತಾರ ಎಳ್ನೀರು ಕುಯ್ಯ? ಅವರೇ ಬರ್ತಾರೆ ಅಲ್ಲೇ ಕ್ಯಾಶ್ ಕೊಟ್ಟು ತಗೊಂಡೋಯ್ತಾರೆ. ಎಲ್ಲ ಊರಲ್ಲೇ ಇದ್ದಾರೆ ಅವರೇ. ನಿಮಗೆ ಮರ ಹತ್ತಕ್ಕೆ ಬರುತ್ತೆ? ನಾವು ಮೊದಲು ಹತ್ತಿದ್ದೋ, ಇವ್ ಮದುವೆ ಆದಮೇಲೆ ಬಿಟ್ಬಿಟ್ಟು. ಮನೆಯವ್ರು ಬೇಡ ಅಂತಾರೆ? ಇಲ್ಲ ಇಲ್ಲ, ಹಾಗೇನಿಲ್ಲ, ಅದ್ರ ಅಭ್ಯಾಸ ತಪ್ಪೋಯ್ತದು. ನಾವೆಲ್ಲ ಮೊದಲು ಮದುವೆಗೆ ಮೊದಲೇ ಎಲ್ಲ ನಾನು ನಮ್ಮ ಅಣ್ಣ ಇಬ್ರು ಮರ ಹತ್ತಿದ್ದೋ, ಮರ ಹತ್ತು ನಾವೇ ಕಾಯಿಲ್ಲ ಕೇಳ್ತಿದ್ದೋ. ಏಕವಾಶ್ರಮ ಯಾಕೆ ಈಗೆಲ್ಲ ಮರ ಹತ್ತಕ್ಕೆ ಮಿಷಿನ್ಗಳೆಲ್ಲ ಇದಾವೆ ಅಲ್ವಾ? ಇದಾವೆ. ನೀವು ನೋಡಿದಿರ ತಾಯಿ? ಈಗ ಚಿಕ್ಕ ಚಿಕ್ಕ ಮರ ಇದ್ರೆ ಹತ್ತಿರ್ತೀವಿ, ಸ್ವಲ್ಪ ಹತ್ತಿರ ಇದ್ರೆ ಹತ್ತು ಬಿಡ್ತೀವಿ. ಹತ್ತಿ ಕೇಳ್ಬೋದು. ಸಂತೋಷ. ಭತ್ತನೂ ಬೆಳಿತೀರಂತ ಅಲ್ವೇ? ಭತ್ತನೂ ಬೆಳಿತೀವಿ ಸರ್ ನಾವು. ಅದರಲ್ಲಿ ಹೇಗೆ ಬೆಳಿತೀರಾ, ಏನು ಏನಾದ್ರು ಗೊತ್ತಿದೆಯಾ? ನಾವು ಭತ್ತ ಬೆಳಿತೀವಿ ಸರ್. ನಾವು ಕೊಟ್ಟಿಗೆ ಗಂಜಲನು ಹಾಕ್ತೀವಿ ಸರ್. ಅದಕ್ಕೆ ಭತ್ತಕ್ಕೆ ಕೊಟ್ಟಿಗೆಯಿಂದ ಬಂದಂತದ್ದು ಒಂದು ಡ್ರಮ್ ಅಡಗಿದೀವಿ. ಆ ಡ್ರಮ್ ತುಂಬಿಕೊಂಡ್ಮೇಲೆ ಒಂದು 1 ವಾರಕ್ಕೆ 15 ದಿವಸಕ್ಕೆ ಬರುತ್ತೆ. ಅದು ಡ್ರಮ್ ತುಂಬಿಕೊಂಡಿರೋದನ್ನ ತಗೊಂಡೋಗಿ ಭತ್ತಕ್ಕೆಲ್ಲ ಎರಿಸ್ತೀವಿ ಸರ್ ನಾವು, ಹಾಕ್ತೀವಿ. ಅಲ್ಲ, ಭತ್ತ ಹೇಗ್ ಬೆಳಿತೀರಿ ಅಂತ ಕೇಳಿದೆ. ಯಾವ ಭತ್ತ ಬೆಳೆಯತ್ತವು? ಸಣ್ಣ ಭತ್ತ ಬೆಳಿತೀವಿ ಸರ್. ಮನೇಲಿ ಊಟಕ್ಕೆ? ಊಟಕ್ಕೆ. ಸರಿ. ಬೀಜ ಎಲ್ಲ ಯಜಮಾನರು ತಾಂಬತ್ತಾರೆ? ಹೊಟ್ಲು ನೀವೇ ಹಾಕ್ತೀರಾ? ನಾವೇ ಹಾಕೋತೀವಿ ಸರ್. ನೀವೇ ಹಾಕ್ತೀರಾ? ಗೊತ್ತಾ ಹೇಗೆ ಹಾಕೋದು ಭತ್ತದ ಹೊಟ್ಲು? ಫಸ್ಟ್ ಪಾತಿ ಎಲ್ಲಾನೇ ಕ್ಲೀನ್ ಮಾಡ್ಕೋತೀವಿ ಸರ್, ರೆಡಿ ಮಾಡ್ತೀವಿ. ಅದರ ಒಳಗಡೆ ಕಳೆ ಅದು ಇದು ಏನು ಇರಬಾರ್ದು. ಫಸ್ಟ್ ಉತ್ತಿ ಒಂದು ವಾರಕ್ಕೆ ಮುಂಚಿತವಾಗೆ ಬಿಟ್ಟಿರ್ತೀವಿ. ಮತ್ತೆ ಹೊಟ್ಲಾಕುವಂತ ಜಾಗನ ಎಲ್ಲ ಕಸ ಕಡ್ಡಿ ಎಲ್ಲಾನ ಆಯ್ದು ಮೇಲ್ಗಳದು ಪಾತಿ ಸಣ್ಣ ಪಾತಿಗಳ ತರ ಮಾಡ್ಕೊಂಡು ಭತ್ತ ಎಲ್ಲ ಉದುರಿಸಿ ಅದ್ರ ಮೇಲೆ ಗೊಬ್ಬರ ಹಾಕಿ ಮಾಡ್ಕೋತೀವಿ ಸರ್. ಆಯ್ತು. ಸಸಿ ಮಡಿ ಬಂದ್ಮೇಲೆ ಅದನ್ನ ನಾಟಿ ಮಾಡೋದು, ನೀವು ಜೊತೆಲಿ ಸೇರ್ಕೊಂಡು ನಾಟಿ ಮಾಡ್ತೀರಾ? ಹೌದು ಸರ್, ನಾನು ಜೊತೆಲಿ ಇವರು ಉಳ್ಮೆ ಮಾಡ್ತಿದ್ರೆ ನಾನು ತೆವರಿನೂ ಸವರ್ತೀನಿ ಸರ್, ಮಣ್ಣಾಕಿ ತೆವರಿನೂ ಸವರ್ತೀನಿ. ಮತ್ತೆ ನಾಟಿ ಅವ್ರ ಕೆಲ್ಸದವ್ರ ಜೊತೆ ನಾನು ನಾಟಿನೂ ನೆಡ್ತೀನಿ, ಅವ್ರ ಜೊತೆ ಪೈರು ಹಾಕೊಡ್ತೀನಿ ಸರ್. ಪೈರ್ ಹಾಕ್ಬೇಕು, ಅವ್ರ ಕೆಲಸ ನೆಟ್ಕೊ ಹೋದ್ರೆ ಸೈಡಲ್ಲೆಲ್ಲ ಪೈರ್ಗಳು ಹಾಕ್ಬೇಕು ಸ್ವಸ್ವಲ್ಪ. ಇವರು ದಪ್ಪಾಗೆ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ, ಅದನ್ನ ಸಣ್ಣ ಸಣ್ಣದಾಗಿ ಹಾಕ್ಬೇಕು. ಅದನ್ನು ಮಾಡ್ತೀನಿ ಸರ್, ನಾನು ಅದನ್ನು ಮಾಡ್ತೀನಿ. ಅವ್ರ ಜೊತೆನೆ ನಾನು ನೆಡ್ತಿರ್ತೀನಿ ಸರ್ ಒಂದೊಂದು ಲೈನ್. ಪರವಾಗಿಲ್ಲ. ಆಮೇಲೆ ಮತ್ತೆ ಅದನ್ನ ಕಳೆ ತೆಗಿಬೇಕು ಸರ್, 20 ದಿವಸಕ್ಕೆ ಸಣ್ಣ ಸಣ್ಣ ಉಡಿಗಳೇ ಅಂತ ಬರುತ್ತೆ, ಅದನ್ನು ತೆಗಿಬೇಕು. ಅದನ್ನು ತೆಗಿತೀವಿ ನಾವೇ, ಬೇಕು ಅಂದ್ರೆ ನಮ್ಮ ಜೊತೆಗೆ ಒಬ್ಬರನ್ನ ಕರ್ಕೊಂಡಿರ್ತೀವಿ, ಇಲ್ಲಾಂದ್ರೆ ನಾವೇ ಮಾಡ್ತೀವಿ. ಸರಿ, ಆಮೇಲೆ ಇನ್ನೇನು ಕಟಾವಿಗೆ ಬಂದ್ಬಿಡುತ್ತೆ ಅನ್ಸುತ್ತೆ? ಇಲ್ಲ ಸರ್, ಮತ್ತೆ ಇನ್ನೊಂದ್ಸರಿ ನೋಡ್ಬೇಕು. ಅದು 20 ದಿನ ಆದ ನಂತರ ಮತ್ತೆ ಅದು ದಪ್ಪ ಕಳೆ ಏನಾದ್ರು ಬಂದ್ಬಿಟ್ಟಿದ್ರೆ ಮತ್ತೆ ಅವಾಗ ತೆಗಿತೀವಿ. ಇಲ್ಲ ಭತ್ತನೆ ಜಾಸ್ತಿ ಬೆಳ್ದೈತೆ, ಕಳೆ ಮುಚ್ಚೋಗುತ್ತೆ ಅಂದ್ರೆ ಕಳೆ ತೆಗ್ಸಲ್ಲ ಅವಾಗ. ಆಯ್ತು. ಆಮೇಲೆ ಸಗಣಿ ಹಾಕ್ತೀನಿ, ಗಂಜಲ ಹಾಕ್ತೀನಿ, ಇಳುವರಿ ಬರ್ಲಿ ಅಂತ ಉಪ್ಪು ಕಮ್ಮಿ ಮಾಡಿ, ಇದು ನಮ್ದೇ ಕೊಟ್ಟಿಗೆ ಇರುತ್ತಲ್ಲ ಸರ್, ಅದಕ್ಕೆ ಹಂಗಾಗಿ ಹಾಕ್ತಿವಿ. ನೀವು ತಿನ್ನೋದಲ್ಲ ಅದಕ್ಕೆ ಸರ್? ನಾವು ತಿಂತೀವಿ, ಬೇರೇನು ಕೊಡ್ತೀವಿ. ಯಾವಾಗಾದ್ರೂ ಕೇಳ್ದವ್ರಿಗೆ ಒಂದೆರಡು ಕ್ವಿಂಟಲ್ 3 ಕ್ವಿಂಟಲ್ ಅಕ್ಕಿನೂ ಮಾರ್ತೀವಿ ಸರ್. ಅಂದ್ರೆ ಅರ್ಧ ಎಕರೆ ಭತ್ತ ಬೆಳೆಯುತ್ತಾವು? ಒಂದ್ ಎಕರೆ ಬರುತ್ತೆ, ಒಂದ್ಸರಿ ಒಂದೊಂದ್ ಎಕರೆ ಇರ್ತದೆ, ಒಂದೊಂದ್ಸರಿ ಅರ್ಧ ಎಕರೆ ಮಾಡ್ಕೊಂಡಿರ್ತೀವಿ. ವರ್ಷದಲ್ಲಿ 2 ಸರಿ ಬೆಳಿತೀರಾ? ಇಲ್ಲ, ಒಂದೇ ಸರಿ ಬೆಳಿತೀವಿ. ಒಂದ್ ಬೆಳೆ ಭತ್ತ ಬೆಳ್ಕೊತೀವಿ, ಒಂದ್ ಬೆಳೆ ರಾಗಿ ಬೆಳ್ಕೊತೀವಿ. ಅದೇ ಜಮೀನಲ್ಲಿ. ಅಂದ್ರೆ ಈಗ ಭತ್ತ ತಳಿ ಹೆಸರು ಏನಾದ್ರು ಗೊತ್ತಾ? ಮೀನಾಕ್ಷಿ ಆಗ್ತೀವಿ. ಪರವಾಗಿಲ್ಲ, ಚೆನ್ನಾಗದ ಹೆಸರು. ಸಣ್ಣ ಭತ್ತ. ಅದು ಎಷ್ಟು ಬರುತ್ತೆ ಒಂದ್ ಎಕರೆಗೆ? ಅದನ್ನ 5 ಕ್ವಿಂಟಾಲು 16 ಕ್ವಿಂಟಲ್ ಬೆಳಿಬೇಕು. ಏನು ಅಕ್ಕಿನಾ ಅಥವಾ ಭತ್ತ? ಭತ್ತ. 1 ಕ್ವಿಂಟಲ್ಗೆ ಅಕ್ಕಿ ಎಷ್ಟು ಬರುತ್ತೆ? 1 ಕ್ವಿಂಟಲ್ಗೆ 70 ಕೆಜಿ ಬರುವುದು. ಹೌದಾ? ಪರವಾಗಿಲ್ಲ, ಎಲ್ಲ ಸಣ್ಣ ಅಕ್ಕಿನೇ ತಿಂತೀವಿ. ಸಣ್ಣ ಅಕ್ಕಿ ಮನೆಯಲ್ಲಿ ಅಲ್ವಾ? ನಾವು ಸರ್ ಇವಾಗ 1 ಎಕರೆ ನಾವು ಬೆಳೆದಿದ್ದು, 1.9 ಕ್ವಿಂಟಲ್ ಮಾರಿದ್ರು, 1.9 ಕ್ವಿಂಟಲ್ ಅಷ್ಟು ಮನೇಲಿ ಇರ್ಬೋದು ಸರ್ ನಮಗೆ ಭತ್ತ. ಇರಲಿ ಕಣಮ್ಮ, ಈಗ ಭತ್ತ ನಿಮಗೆ ಆದಾಯ ಅಂತ ಅನ್ಸುತ್ತಾ ಅಥವಾ ಆಹಾರಕ್ಕೋಸ್ಕರ? ಆಹಾರಕ್ಕೋಸ್ಕರ ಸ್ವಲ್ಪ ಏನೋ, ಯಾರು ಈಗ ಅಕ್ಕಪಕ್ಕ ನೋಡ್ತಾರಲ್ಲ ಅವರು, ಈಗ ಎಲ್ಲ ನಾಟಿ ಎಲ್ಲ ಮಿನಿಯವ್ರು ಹಾಕ್ತಿ ಬೆಳೀತಾರೆ ಇವರು, ನಮಗೂ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಅಂತಾರೆ. ಅಂಥವ್ರಿಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಬಿಡಿಸ್ಕೊಡ್ತೀವಿ. ಈಗ ನೀವು ನಿಮ್ಮ ಜಮೀನಲ್ಲಿ ರಾಸಾಯನಿಕ ಗೊಬ್ಬರ ಬಳಸ? ರಾಸಾಯನಿಕ ಕಡಿಮೆ ಜಾಸ್ತಿ ಅಂದರೆ ಈಗ ಒಂದು ಎಕರೆಗೆ 6 ಮೂಟೆ 7 ಮೂಟೆ ಹಾಕ್ಬೇಕು, ನಾವು 1 ಮೂಟೆ ಹಾಕ್ತೀವಿ ಅಷ್ಟೇ. ಅಂದರೆ ಹಿಪ್ಪನೇರಳೆಗೆ ಹಾಕ್ತೀರಾ? ಇಲ್ಲ, ಈ ಭತ್ತಕ್ಕೂ ಅಷ್ಟೇ, ಹಿಪ್ಪನೇರಳೆಗೂ ಸ್ವಲ್ಪ ಕಡಿಮೆ. ಅಂದರೆ ಕಡಿಮೆ ಮಾಡಿದ್ದು? ಕಡಿಮೆ ಮಾಡಿದ್ದೀವಿ. ಅದ್ರ ಬದಲು ಕೊಟ್ಟಿಗೆ ಗೊಬ್ಬರ. ಔಷಧ ಎಲ್ಲ ಹೊಡೆಯಲ್ಲ? ಔಷಧಿ ಹೊಡೆಯೋದಿಲ್ಲ ನಾವು. ನಮ್ಮ ಭೂಮಿ ಹಿಂಗೆದ್ರೆ ಇಷ್ಟು ತಪ್ಪ ಎರೆಹುಳಾಗ್ಬತ್ತವ. ಯಾರು ರಾಧಾಕೃಷ್ಣ ಅವರು ಬಂದೆ ಅದೇ ನೋಡಿ ಹೇಳಿದ್ರು, ನಮ್ಮ ಪಕ್ಕದ ಗದ್ದಿರು ಅವ್ರು, ನಿಮ್ಮ ತೋಟದಲ್ಲಿ ಈ ಥರ ಬತ್ತೆ ಅದೇ ಎರೆಹುಳ ನಮಗೆ ಬರಲ್ವಲ್ಲ ಅಂತ. ನಾವು ಅದಕ್ಕೆ ಮಿನಿ ಜಾಸ್ತಿ ಕೆಮಿಕಲ್ಸ್ ಏನು ಉಪಯೋಗಿಸೋದಿಲ್ಲ, ಔಷಧಿನ ಹೊಡೆಯೋದಿಲ್ಲ. ಈ ರೋಗ ಬಂದರೂ ಔಷಧಿ ಹೊಡೆಯೋದಿಲ್ಲ ನಾವು. ಈಗ ಮನೆಗೆ ಬೇಕಾದಷ್ಟು ಭತ್ತ ಬೆಳ್ಕೊತೀವಿ ನಾವು. ರಾಗಿ ಹೇಳಿ, ರಾಗಿ ಹೇಗೆ ಬೆಳ್ಕೊಂತೀರಿ? ರಾಗಿ ಅದೇ ಮಾಮೂಲಿ ಈಗ 1 ಕಾಲ ಎಕರೆಗೂ ಹಾಕಿದ್ದು. ಯಾವ ತಳಿ ಅದು? ಇಂಡಪು ಕೊಯ್ವ ಏನೋ ಬಂದಿತ್ತು, ಅದು ತಂದು ಹಾಕಿದ್ದು. ಇವಾಗ 1.20 ಕ್ವಿಂಟಲ್ ಆಗಿತ್ತು. ಪ್ರತಿ ವರ್ಷ ರಾಗಿ ಬೆಳಿತೀರಾ? ಪ್ರತಿ ವರ್ಷ ಬೆಳೆಯೋದಿಲ್ಲ, ಒಂದೊಂದ್ಸಲ ಬೆಳಿತೀವಿ, ಒಂದೊಂದ್ಸಲ ಮೇವು ಚೆಲ್ಕೊಂಡ್ಬಿಡ್ತಿದ್ದ ನಿಮಗೆ ದನಗಳಿಗೆ. ಬೇಸಿಗೆಯಲ್ಲಿ ಮಾತ್ರ ಮುದ್ದೆ ತಿನ್ನೋದು ಕಡಿಮೆ? ಇಲ್ಲ, ತಿಂತೀವಿ ನಾವು. ಯಾವ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು. ಹೌದಮ್ಮ, ಮಾಡ್ತೀವಿ ಸರ್, ನಾವು ಮಾಡ್ಕೋತೀವಿ. ನಮ್ಗೆ ಮುದ್ದೆ ಬೇಕು ಸರ್, ಪ್ರತಿದಿನ ಒಂದ್ಸರಿನಾದ್ರೂ ನಮಗೆ ಮುದ್ದೆ ಬೇಕೇ ಬೇಕು ಸರ್. ಅಲ್ವಾ? ಅನ್ನ ಒಂದ್ಸರಿ, ಮುದ್ದೆ ಒಂದ್ಸರಿ. ಬೆಳಿಗ್ಗೆ ಟೈಮ್ ಎಲ್ಲ ಒಂದ್ ಸ್ವಲ್ಪ ತಿಂಡಿ ಮಾಡ್ತಾರೆ, ತಿಂಡಿ ಬೇಕು. ಒಂದ್ ಟೈಮ್ ಎಲ್ಲ ಮುದ್ದೆ ಮಾಡಿ, ರಾತ್ರಿ ಕಂಪಲ್ಸರಿ ಮುದ್ದೆ ಇದ್ದೇ ಇರುತ್ತೆ ಸರ್. ನಾವು ಮಧ್ಯಾಹ್ನ ಮುದ್ದೆ ಮಾಡಿದ್ದು ಸಂಜೆಗೂ ಉಪಯೋಗಿಸ್ಕೋತೀವಿ ಸರ್ ಅದನ್ನೇ. ಅಂದ್ರೆ ಇರುತ್ತೆ ಈಗ ಯಾರಾದ್ರೂ ಅಳತೆಗೆ ನಾವ್ ಏನ್ ಮಾಡಿರಲ್ಲ ಅದು ಉಳ್ಕೊಂಡಿರುತ್ತೆ, ಅದನ್ನ ಮಾಡ್ಕೋತೀವಿ. ಟೈಮ್ ಸಿಕ್ಕದಾಗ ಬಿಸಿದು ಮಾಡ್ಕೋತೀವಿ. ಬೇರೆ ಬೇಳೆ ಕಾಳುಗಳನ್ನ ಏನ್ ಬೆಳೆಯಲ್ವೇ? ಆತರ ಏನ್ ಬೆಳೆಯಲ್ಲ? ಹೆಸರು ಕಾಳು, ಉದ್ದಿನ ಕಾಳು, ಕಾಳು ಎಲ್ಲ ಬೆಳ್ಕೊಂಡು ಫಸ್ಟ್ ಬೆಳೀತಾ ಇದ್ದು. ಇವಾಗೆಲ್ಲ ಈಗ ಹೈನುಗಾರಿಕೆ ಮಾಡ್ಕೊಂಡ್ಮೇಲೆ ಮೇವುಗಳು ಬೆಳ್ಕೋಬಹುದಲ್ಲ. ರಾಗಿ ಬೆಳ್ಕತ್ತೀರಿ ಅಂದ್ರೆ ಅದ್ರ ಮಧ್ಯದಲ್ಲಿ ಹಾಕೊಂಬೋದು. ಖರೀದಿ ಮಾಡ್ತೀರಾ ಅವನ್ನೆಲ್ಲ? ಅವೆಲ್ಲ ತಗೋತೀವಿ ಕಾಳುಗಳನ್ನ. ಕಾಳುಗಳು ಹೇಳೋದಲ್ವ ತಾಯಿ, ಬೆಳ್ಕೊಳ್ಳ ಅದನ್ನೇ ಅಂತ ಎಲ್ಲ ಬೆಳೆದಿದ್ರೆ ಅದೊಂದೇನು ಸರ್? ನಮ್ಗೆ ಟೈಮು ಸಿಗಲ್ಲ ಅದೆಲ್ಲ ಮಾಡೋಕೆ. ಹಾಗೆ ಹಂಗಾಗಿ ಸ್ವಲ್ಪ ಆತರ ಎಲ್ಲ ಈಗ ಎಲ್ಲಾ ತಗೋ ಕಡಿಮೆನೆ ಆಗ್ಬಿಟ್ಟದವು ಕಾಳುಗಳು ಬೆಳ್ಕೊಳ್ಳ. ಅಂದ್ರೆ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೋತೀವಿ. ಹೊಂಡ ಪಂಡ ಏನಾದ್ರು ಮಾಡ್ಕೊಂಡಿದ್ದೀರಿ? ಕೃಷಿ ಹೊಂಡ ಇಲ್ಲ, ಮಾಡಿಲ್ಲ. ಅಂದ್ರೆ ನಾವು ಬಾವಿನೇ ದೊಡ್ಡದಾಗಿ ಮಾಡ್ಬಿಟ್ಟಿದ್ದು. ಮೀನೇನಾದ್ರು ಸಾಕ್ತೀರಾ ಅದ್ರಲ್ಲಿ? ಮೀನು ಇಲ್ಲ, ಮೀನು ನಿಲ್ಲೋದಿಲ್ಲ ಅದ್ರಲ್ಲಿ. ಹಿಂಗೆ ಹಳ್ಳದಲ್ಲಿ ನೀರು ಹೋಯ್ತಾ ಇರ್ತಲ್ಲ, ಹೊರಗಡೆ ಹೊರಟೋಗ್ಬಿಡ್ತವೆ. ಹಂಗಾಗಿ ಅದು ಎಷ್ಟು 60 ಅಡಿ ಉದ್ದನೇ ಇದೆ ಬಾವಿ, 60-40 ಅಡಿ ಇದೆ. ಹೊಂಡ ಒಂದು ಮಾಡಿದಿದ್ರೆ ಮೀನು ಸಾಕ್ಬಿಟ್ಟು ಮೀನು ತಿನ್ಕೊ ಬಿಡ್ಬೋದಿತ್ತು ಅಲ್ವಾ ನಮ್ಮ ಮಮತಾ? ಅಲ್ವಾ? ಹೌದು ಸರ್. ನೋಡಿ ಮತ್ತೆ ಅದು ಒಂದು ಮಾಡ್ಬಿಡಿ, ಎಲ್ಲ ಮಾಡಿದಿರಿ. ರೇಷ್ಮೆ ಇದೆ, ಅದೇ ಹೊಂಡ ಒಂದಿಲ್ಲ, ಅದೇ ಮೇಕೆ, ಅದೇ ಸಮಗ್ರ ಕೃಷಿ. ಈಗ ಇಷ್ಟೆಲ್ಲ ಬೆಳೆಗಳನ್ನ ನೀವು ಒಂದು ಜಮೀನಲ್ಲಿ ಮಾಡಿದಿರಲ್ಲ, ಅದರಿಂದ ನಿಮಗೆ ಒಂದು ಆದಾಯ ಸುಸ್ಥಿರತೆ ಬಂದಿದೆ, ಇನ್ನೊಂದು ಕೆಲಸ ಮಾಡಕ್ಕೆ ಖುಷಿನೂ ಸಿಕ್ಕಿದೆ ನಿಮಗೆ ಅಲ್ವಾ, ಇನ್ನೇನೇನು ಅನುಕೂಲಗಳಾಗಿರ್ಬೋದು ನಿಮಗೆ ನೀವು ಗಮನಿಸ್ತಂಗೆ? ಖರ್ಚು ಏನಾದ್ರು ಕಡಿಮೆ ಆಗಿದೆ ಅನ್ಸುತ್ತ? ಖರ್ಚು ಕಡಿಮೆ, ನೀರಿನ ನಿರ್ವಹಣೆಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತ? ಕಡಿಮೆ ತಗೋತಾ ಇದೆ ಅಂತ ಅನ್ಸುತ್ತ? ಕಡಿಮೆನೆ ನೀರಿಂದ ತಗೊಳ್ಳೋದು, ನಮ್ದು ಜಾಸ್ತಿ ಏನು ನೀರು ತಗೊಳ್ಳೋದಿಲ್ಲ. ಈಗ ಹೊಲ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೋ ಹಾಯಿಸ್ತೀವಿ. ಈಗ ಕಾಲುವೆಲ್ ಬಿಟ್ಟಾಗ ಜಾಸ್ತಿ ಬಂದು ಹೋಗು ನಿಂತು ಹೋಗುವವರೆಗೂ ಹರಿತಾ ಇರ್ತದೆ ಗದ್ದೆ ಒಳಗೆ, ನಮ್ದಾಗಲ್ಲ. ಈಗ ಇವತ್ತು ಬಾಡ್ತಾ ಇದೆ ಅಂದ್ರೆ ಅವತ್ತು ನೀರು ಕಟ್ತೀವಿ, ಎಷ್ಟು ಬೇಕೋ ಅಷ್ಟನ್ನು ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ನಿಮಗೇನು ಅನ್ಸುತ್ತೆ, ವ್ಯವಸಾಯ ಮಾಡೋರೆಲ್ಲ ನಿಮ್ಮಂಗೆ ಮಾಡ್ಬೇಕು ಅನ್ಸುತ್ತ? ಹೌದು ಸರ್, ನಮ್ಗೇನು ವ್ಯವಸಾಯದಲ್ಲಿ ತೊಂದರೆ ಏನಿಲ್ಲ ಸರ್, ಆರಾಮಾಗಿ ವ್ಯವಸಾಯ ಮಾಡ್ತೀವಿ, ಖುಷಿ ಇದೆ ನಮ್ಗೆ ವ್ಯವಸಾಯ ಮಾಡಕ್ಕೆ. ಅದು ಒಂದೇನಾ, ದುಡ್ಡಿಲ್ವೇ? ದುಡ್ಡು ಬರು, ಅದಕ್ಕೆ ಅಲ್ವಾ ಸರ್ ಖುಷಿ ಆಗೋದು. ದುಡ್ಡಿಲ್ಲ ಅಂದ್ರೆ ಖುಷಿ ಆಗಲ್ಲ ಸರ್, ದುಡ್ಡು ಇರೋದ್ರಿಂದನೇ ಖುಷಿ ಆಗೋದು ಸರ್. ಅಲ್ಲಮ್ಮ, ಕೆಲವರಿಗೆ ನಿಸರ್ಗ ಪ್ರಾಣಿ ಪಕ್ಷಿ ಅದರಿಂದಲೂ ಖುಷಿ ಸಿಗುತ್ತೆ. ಹೌದು ಸರ್, ಈಗ ನಿಮ್ ಜಮೀನಲ್ಲಿ ಪಕ್ಷಿಗಳೆಲ್ಲ ತುಂಬಾ ಬರ್ತಾರೆ ಸರ್? ನಾವು ಹಾಕಿರೋ ಬೆಳೆನ ಅರ್ಧ ತಿನ್ನದೆ ಪಕ್ಷಿಗಳು ಸರ್. ನವಿಲು ನವಿಲೇ ಜಾಸ್ತಿ ತಿಂದಿದೆ, ಅಳಿಲು ಗಿಳಿ ನವಿಲೇ ಜಾಸ್ತಿ ಸರ್. ರಾಗಿ ಮತ್ತೆ ಭತ್ತನ ನಮ್ದ ಫುಲ್ಲು ನಾವು ಮನೇಲಿ ಚಾಪೆ ಆಗ ಹಾಕ್ತಿವಿ, ಅದೋ ತರ ಮಲಗಿಸ್ತಿರ್ತದೆ, ಅದು ಅಷ್ಟು ಮಲಗಿಸ್ಬಿಡ್ತೇವೆ. ಅಂದ್ರೆ ಒಂಥರ ಏನು ಪಕ್ಷಿಧಾಮನು ಮಾಡ್ಕೊಬಿಟ್ಟಿದ್ರಿ. ಎಲ್ಲಾ ಪಕ್ಷಿಗಳು ಇದಾವೆ ಅಲ್ಲಿ, ಗಿಳಿನೂ ಇದೆ, ನವಿಲುಗಳು.